ಈ ಐದನೇ ಸಂಚಿಕೆಯಲ್ಲಿ ನನ್ನ ಹೆಸರು ಡಾಕ್ಟರ್ ಆಚಪ್ಪ ಹಾವೇರಿ ಅಂತ. ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ತೊಗರಿಯ ಕೀಟಶಾಸ್ತ್ರದ ಬಗ್ಗೆ ಅಭ್ಯಾಸ ಮಾಡ್ತಿದ್ದೇನೆ, ಅದರ ಬಗ್ಗೆ ನಾನು ತಜ್ಞನಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಈಗ ಏನಪ್ಪ ಅಂತಂದ್ರೆ ಯೂಸುಫ್ ಅಲಿ ಅವರು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಿಂದ ಒಂದು ಬೇಸಾಯ ಶಾಸ್ತ್ರಜ್ಞರಾಗಿ ಕೂಡ ಅವರು ಸುಮಾರು ಈ ತೊಗರಿ ತಿರುಗಾಟದಲ್ಲಿ ಭಾಗವಹಿಸಿದ್ದಾರೆ, ಪ್ರತಿ ವಾರ ಹೋಗ್ತಾ ಇದ್ದಾರೆ, ಅವರಿಗೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಅನುಭವ ಇದೆ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಯೂಸುಫ್ ಅಲಿ ಅವರೇ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಹಾ, ಈಗ ಈ ಐದನೇ ಸಂಚಿಕೆ ತೊಗರಿ ತಿರುಗಾಟದ ಐದನೇ ಸಂಚಿಕೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಈ ಒಂದು ಎಲ್ಲಾ ತಾಲೂಕುಗಳನ್ನ ಏಳು ಮಾರ್ಗಗಳಾಗಿ ಹೋಗಿದ್ದೀವಿ. ಅದಲ್ಲದೆ ಈ ಜೀವರಿಗೆ ಅಂತೂ ಪ್ರತಿದಿನಾನೂ ಮಾಡ್ತಾ ಇದ್ದಾರೆ. ಈಗ ಒಂದು ವಾರ 10 ದಿವಸ ಆಯ್ತು, ಈ ಒಂದು ತೊಗರಿ ಅತಿ ಹೆಚ್ಚು ಬಹಳಷ್ಟು ಕಡೆ ನೆಟ ಹೋಗ್ತಾ ಇದೆ. ಅದರ ಬಗ್ಗೆ ಕಾರಣಗಳನ್ನು ತಿಳ್ಕೊಳ್ಳೋದು, ಎಲ್ಲೆಲ್ಲಿ ಎಷ್ಟಿದೆ ಅನ್ನೋದನ್ನು ಕೂಡ ಒಂದು ಸರ್ವೆ ಮಾಡುವಂತ ಕೆಲಸ ನಡೆದಿದೆ. ಆದ್ರೆ ನಿನ್ನೆ ಒಂದು ತೊಗರಿ ತಿರುಗಾಟದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಅಫಜಲ್ಪುರ್ ಮಾರ್ಗವಾಗಿ ನಮ್ಮ ಒಂದು ವಿಜ್ಞಾನಿಗಳ ಹೋದಂತ ತಂಡ ಮಾಹಿತಿ ಏನಂತಂದಿರಪ್ಪ ಅಂದ್ರೆ ಗೊಬ್ಬೂರು ಕೆ, ಗೊಬ್ಬೂರು ಬಿ, ಊದಳ್ಳಿ, ಅಡನೂರು, ಚಿಮಗೇರ, ಬಂಡಿ ವಡ್ಡರ್, ಆನಂತರ ಹೂವಿನಹಳ್ಳಿ, ಹಸರಗುಂಡಗಿ, ಕೇಸರವಾಡಗಿ, ಶರಣ ಸಿರ್ಸಗಿ, ನಂತರ ತೆಗ್ಗಳ್ಳಿ, ಹೀಗೆ ಬೇರೆ ಬೇರೆ ಒಂದು ಗ್ರಾಮಗಳಲ್ಲಿ ಈ ಒಂದು ಅಫಜಲ್ಪುರ್ ತಾಲೂಕಿನಲ್ಲಿ ಸಮೀಕ್ಷೆ ಮಾಡಲಾಗಿ ಕೀಡೆಗಳ ಬಾಧೆ ಅಂತೂ ಅಷ್ಟೊಂದು ಪ್ರಮುಖವಾಗಿ ಕಾಣಿಸಿಕೊಂಡಿಲ್ಲ. ಆದ್ರೂ ಕೆಲವೊಂದ್ ಕಡೆ ಏನಪ್ಪ ಅಂದ್ರೆ ಬೇರೆ ಬೆಳೆಗಳು ಅದರಲ್ಲೂ ಕುಸುಬಿ ಮತ್ತು ಕಡಲೆಯಲ್ಲಿ ತಕ್ಕ ಮಟ್ಟಿಗೆ ಕೀಡೆಗಳನ್ನು ಕಂಡರೆ ಕುಸುಬಿಯಲ್ಲಿ ಏನಿನ ಬಾಧೆ ಅಲ್ಲಲ್ಲಿ ನಮ್ಮ ತಂಡ ನೋಡಿದೆ ಮತ್ತು ರೈತರಿಗೆ ಸೂಕ್ತವಾದ ಮಾಹಿತಿಯನ್ನು ಕೂಡ ಅದನ್ನು ಯಾವ ರೀತಿಯಾಗಿ ಒಂದು ನಿರ್ವಹಣೆ ಮಾಡಬೇಕು ಅಂತನ್ನೋದನ್ನು ಕೊಟ್ಟಿದ್ದಾರೆ. ಆದ್ರೆ ಇನ್ನೊಂದ್ಸರಿ ನಾನು ಹೇಳ್ಬಿಡ್ತೀನಿ, ಕುಸುಬಿಯಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲಿ ಈ ಕುಸುಬಿ ಬೆಳೆ ರೈತರು ಹಾಕಿದ್ದಾರೆ ಅಲ್ಲಿ ಏನು ಮತ್ತು ಎಲೆ ತಿನ್ನುವ ಬಾಧೆ ಖಂಡಿಸಿಕೊಂಡದ. ಅದಕ್ಕ ರೈತರು ಈ ಎಲೆ ತಿನ್ನುವ ಬಾಧೆ ಇದ್ದಲ್ಲಿ ಪ್ರೊಪನಫಾಸ್ ಅನ್ನ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಬೇಕು. ಅದರ ಜೊತೆಗೆ ಒಂದು ಏನಿನ ನಿರ್ವಹಣೆಗಾಗಿ ಮೊನೊಕೊಟಫಾಸ್ ಇರಬಹುದು, ಅದು 1.5 ಮಿಲಿ, ಅಥವಾ ಈ ಒಂದು ಅಂತರ್ವ್ಯಾಪಿ ಇನ್ನಿಲ್ಲದ ಅಂತರ್ವ್ಯಾಪಿ ಕೀಟನಾಶಕದ ಏನಪ್ಪ ಅಂದ್ರೆ ಕಾನ್ಫಿಡರ್ ಅಂತಕ್ಕಂಥ 1/2 ಮಿಲಿ ಅಥವಾ ಥಯೋಮೆಥಾಕ್ಸಾಮಿನ್ ಅಟ್ರಾ ಅಂತ ಕರಿತೀವಿ, ಅದನ್ನ 1/2 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಬಹಳಷ್ಟು ಜನ ಏನಾದ್ರೂ ಇದರ ಬಾಧೆ ಕಡಿಮೆ ಇತ್ತು, ಈ ಉಳದ ಬಾಧೆ ಅಂದ್ರೆ ಇವನು ಕೂಡ ಬೇವುಜನ್ಯ ಕೀಟನಾಶಕಗಳನ್ನು ಕೂಡ ಹಾಕಿ ಬಳಸಬಹುದು, ಇದನ್ನ ಉಪಯೋಗಿಸಬಹುದು. ಇದರೊಂದಿಗೆ ಸರ್ ರೈತರು 19-19 ಅಂತ ನೀರಿನಲ್ಲಿ ಕರಗಿಸುವಂತಹ ಒಂದು ಗೊಬ್ಬರ ಸಿಗುತ್ತಲ್ಲ, ಇದೇ ಸಿಂಪಡಣೆ ಮುಖಾಂತರ ಅವರು ಅದರೊಳಗೆ ಹಾಕೊಂಡ್ರೆ ಒಂದು ಆ ಬೆಳೆಗೆ ಕೀಟ ನಿರ್ವಹಣೆ ಆಗುತ್ತೆ, ಪ್ಲಸ್ ಒಂದು ಅವರಿಗೆ ಒಂದು ಪೋಷಕಾಂಶ ಕೊಟ್ಟಿದಂತಹ ಒಂದು ಗಿಡಕ್ಕೆ ಒಂದು ಪೋಷಕಾಂಶ. ಒಳ್ಳೆ ಮಾಹಿತಿ, ಯಾಕಂತಂದ್ರೆ ಯಾವುದೇ ಒಂದು ಬೆಳೆಗೆ ಏನಂದ್ರೆ ಹೆಚ್ಚು ಹೆಚ್ಚು ಗಿಡಗಳು ಒಡಿಲಿಕ್ಕೆ ಮತ್ತು ಹೂಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಈ ಸಮತೋಲಿತ ಪೋಷಕಾಂಶಗಳು ಅಂತೀವಲ್ಲ, ಈ 94 ಸಿಂಪಡಣೆ ಕೂಡ 1 ಕೆಜಿ ಮಾಡೋದ್ರಿಂದ ಏನಾದ್ರು ಜೊತೆಗೆ ಮೊದಲೇ ನಮ್ಮ ಒಂದು ಬೇಸಾಯ ಶಾಸ್ತ್ರಜ್ಞರು ಯೂಸುಫ್ ಅಲಿ ಅವರು ಹೇಳಿದಂತೆ ಉತ್ತಮವಾದಂತಹ ಇಳುವರಿ ಪಡಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. ಬಹಳ ಒಳ್ಳೆಯ ಒಂದು ಮಾಹಿತಿಯನ್ನು ತಾವು ಶೇರ್ ಮಾಡಿಕೊಂಡಿದ್ದೀರ. ಅದೇ ರೀತಿ ನಾ ಆಳಂದ ತಾಲೂಕಿಗೆ ಹೋದ್ರೆ ಅಲ್ಲಿ ವಿವಿಧ ಗ್ರಾಮಗಳಲ್ಲಿ ಯಾವಪ್ಪ ಅಂದ್ರೆ ಅಂಗರಗ, ಲಾಡ್ಚಿಂಚೋಳಿ, ಎಲೆನಾವದಿಗಿ, ಕಡಗಂಚಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಂದು ಸಮೀಕ್ಷೆ ಮಾಡಲಾಗಿದೆ. ಇಲ್ಲಿ ಕೂಡ ಬಹಳಷ್ಟು ಕಡೆ ತೊಗರಿ ಬೆಳೆಗೆ ಬಂದ್ಬಿಟ್ರೆ ತೊಗರಿ ಒಣಗುವಿಕೆ ಅನ್ನತಕ್ಕಂಥದ್ದು ಒಂದು ಪ್ರಮುಖವಾದಂತಹ ರೈತರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಯಾಕಪ್ಪ ಅಂತಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನತಕ್ಕಂಥ ಗಾದೆ ಮಾತಿನ ಒಂದು ಸತ್ಯತೆಯನ್ನ ಎತ್ತಿ ಹೇಳುವಂತಹದ್ದು ಈ ವರ್ಷದ ಬಹಳಷ್ಟು ಕಡೆ ತೊಗರಿ ಬೆಳೆದಂತ ಪರಿಸ್ಥಿತಿಯಾಗಿದೆ. ಅದರಲ್ಲೂ ಈ ತೊಗರಿಯಲ್ಲಿ ಈ ಒಂದು ಭಾಗದಲ್ಲಿ ತೇವಾಂಶ ಕಡಿಮೆ ಇದೆ ಅಥವಾ ಮಡ್ಡಿ ಜಮೀನಲ್ಲಿ ಇದೆ, ಅಂತ ಜಮೀನಿನಲ್ಲಿ ಜಾಸ್ತಿ ಒಣಗ್ತಾ ಇದೆ ಅಂತ ನಮ್ಮ ಒಂದು ತಂಡ ಈ ಒಂದು ಮಾಹಿತಿಯಲ್ಲಿ ಕೊಟ್ಟದ. ಇದರ ಜೊತೆಗೆ ನಾನಾಗಲೇ ಹೇಳಿದೆ ಈ ಒಂದು ಕುಸುಬಿದ ಏನು ಬರ್ತಾ ಇದಾವೆ ಅದ್ರ ಬಗ್ಗೆ ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ರೈತರು ಅದೇ ಕ್ರಮವನ್ನ ಅನುಸರಿಸುವುದರಿಂದ ಅವರಿಗೂ ಕೂಡ ಈ ಕೀಟದ ಬಾಧೆಯಿಂದ ಮತ್ತು ಉತ್ತಮವಾದ ಇಳುವರಿ ಪಡಲಿಕ್ಕೆ ಗಲೇನ 19-19-19 1 ಕೆಜಿ ಪ್ರತಿ ಎಕರೆಗೆ ಅದರ ಜೊತೆಗೆ ಬಳಸುವುದರಿಂದ ಉತ್ತಮವಾದ ಬೆಳವಣಿಗೆ ಮತ್ತು ಇಳುವರಿ ಪಡಲಿಕ್ಕೆ ಸಾಧ್ಯ. ಇನ್ನ ಜೋಳದಲ್ಲಿ ಕೆಲವೊಂದು ಕಡೆ ಇನ್ನೊಂದು ಸ್ವಲ್ಪ ಸಣ್ಣ ಬೆಳೆಯಲ್ಲಿ ಮಾತ್ರ ಅಲ್ಲಲ್ಲಿ ಈ ಒಂದು ಎಲೆ ತಿನ್ನೋ ಕೀಟದ ಬಾಧೆ ಕಂಡು ಬಂದದ. ಅಂತ ರೈತರು ಈ ಒಂದು ಎಮಾಮೆಕ್ಟಿನ್ ಬೆಂಜೋಯಿಟ್ ಅಥವಾ ಇದು ಇಲ್ಲದೆ ಅಂತಂದ್ರೆ ಬಾರಾಜಾಡ್ ಅಂತ ಬರ್ತದೆ, ಎಮಾಮೆಕ್ಟಿನ್ ಬೆಂಜೋಯಿಟ್ ಸಿಂಪಡಣೆ ಮಾಡೋದಾದ್ರೆ ಅದನ್ನ 1 ಲೀಟರ್ ನೀರಿಗೆ 1/2 ಗ್ರಾಂನಷ್ಟು ಹಾಕಿ ಸುಳಿಯಲ್ಲಿ ಬೀಳುವಂತೆ ಸಿಂಪಡಣೆ ಮಾಡಿದ್ರೆ ಈ ಸುಳಿ ತಿಂತಕ್ಕಂತ ಏನು ನಾವು ಸೈನಿಕ ಹುಳು ಅರೆ ಸೈನಿಕ ಹುಳು ಏನಂತೀವಲ್ಲ ಇದನ್ನ ನಿರ್ವಹಣೆ ಮಾಡಲಿಕ್ಕೆ ರೈತರಿಗೆ ಅನುಕೂಲ ಆಗ್ತದೆ. ಇನ್ನ ಕಡ್ಲಿಯಲ್ಲಿ ಬಂದ್ರೆ ಬಹಳಷ್ಟು ಕಡೆ ಅಂತ ಒಂದು ಬಾಧೆ ಏನು ಇಲ್ಲ, ಕೆಲವೊಂದ್ ಕಡೆ ಕೀಡಿಗಳನ್ನ ರೈತರು ಈ ಒಂದು ಆಳಂದ ಭಾಗದಲ್ಲಿ ಎಲ್ಲೆಲ್ಲಿ ಕಡ್ಲಿ ಕೆಲವೊಂದ್ ಕಡೆ ಬೆಳೆದ್ರೆ ಅಲ್ಲಿ ಕೂಡ ಕಂಡಿದೆ. ಆ ಒಂದು ಬಾಧೆ ಬಗ್ಗೆ ನಿರ್ವಹಣೆಯನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ರೈತ ಬಾಂಧವರು ಕೇಳಿ ಅದನ್ನ ಕಡ್ಲೆಯಲ್ಲಿ ಬರ್ತಕ್ಕಂಥ ಕೀಡಿಯ ನಿರ್ವಹಣೆಯನ್ನು ಕೂಡ ಮಾಡಬಹುದು. ಯೂಸುಫ್ ಅಲಿ ಅವರೇ, ತಾವು ಯಾವ ಭಾಗಕ್ಕೆ ಹೋಗಿದ್ರಿ? ನಾನು ಅಫಜಲ್ಪುರ್ ಭಾಗಕ್ಕೆ ಮೊದಲು ಹೋಗಿದ್ದೆ ಸರ್, ಒಂದು 2-3 ಸತ ಅಫಜಲ್ಪುರ್ ಭಾಗಕ್ಕೆ. ನನ್ನ ಒಂದು ಅನುಭವ ಈ ಒಣಗುವಿಕೆ ಮತ್ತು ಎಲ್ಲಿ ಹಸಿ ಕಡಿಮೆ ಆಗುವಿಕೆ ಏನ್ ನಮ್ಮ ಒಂದು 15 ದಿನಗಳಿಂದ ರೈತರಿಗೆ ಇದು ಒಂಥರ ದೆವ್ವನಂಗ್ ಕಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ರೈತರು ಒಂದ್ 4-5 ದಿವಸ ಚೆನ್ನಾಗಿರುತ್ತೆ ಸರ್ ಅಂತಾರೆ, ಆಮೇಲೆ ಬಂದ್ಮೇಗ ಒಂದ್ 8-15 ದಿವಸ ಆದ್ಮೇಗೆ ಸರ್ ಎಲ್ಲ ಒಣಗ್ತಾ ಇದೆ, ಒಂಥರ ಕಸಬರ್ಗಿ ಟೈಪ್ ಕಾಣಿಸ್ತಾ ಇದೆ ಅಂತ ಅವರು ತಮ್ಮ ಅನುಭವ ಹಂಚ್ಕೋತಿದ್ದಾರೆ. ನಾವು ಹೋದಂತಹ ಅನುಭವ ರೈತರಿಗೆ ಒಂದು ಹಚ್ಕೋಬೇಕಂದ್ರೆ, ನಾವು ಕೆಲವು ಕ್ಷೇತ್ರಗಳಲ್ಲಿ ತಾವು ಹೇಳಿದಂಗೆ ಮಸಾರಿ ಭೂಮಿ ಕೆಲವು ಭೂಮಿಯೊಳಗೆ ಆಳ ಕಡಿಮೆ ಇದೆ, ಅಂತಲ್ಲಿ ನೆಟ್ಟಿರೋಗದ ಬಾಧೆ ಅಥವಾ ಈ ಒಣಗುವಿಕೆ ಪ್ರಮಾಣ ಹೆಚ್ಚಾಗಿದೆ, ಎಲ್ಲಿ ಚೆನ್ನಾಗಿ ಭೂಮಿ ಆಳಿದೆ. ನಾವು ಮೊದಲಿಂದನೇ ರೈತರಿಗೆ ಹೇಳ್ತಾ ಇದ್ದೇವೆ, ತಾವು ಸರ್ ಸಜೆಸ್ಟ್ ಮಾಡ್ತಾನೆ ಇರ್ತೀರಿ ಸಾವಯವ ಪದಾರ್ಥ ಬಳಕೆ ಮಾಡಿ ಇಂಗಾಲ ಹೆಚ್ಚಿಸಿ ಅಂತ. ಹಸರಗುಣಿಗೆ ಒಂದು ಪ್ಲಾಟ್ ಹೋಗಿದೆ ಸರ್, ಅಲ್ಲಿ ಹನುಮಂತ ಬೆಳಗುಂಪಿ ಅಂತಿದ್ದಾರೆ, ಅವರು ತಮ್ಮ ಕ್ಷೇತ್ರದಲ್ಲಿ ಒಂದು ಹೊಸ ತಳಿ GR811 ನಮ್ಮ ಸಂಶೋಧನಾ ಕೇಂದ್ರದಿಂದ ಏನ್ ಬಿಡುಗಡೆ ಆಗಿದೆ ಅದು ಬಳಕೆ ಮಾಡಿದ್ದಾರೆ. ಅದರೊಂದಿಗೆ ಅವರು ಯಾವುದೇ ರಾಸಾಯನಿಕನೇ ಬಳಕೆ ಮಾಡಿಲ್ಲ ಸರ್. ಹೌದು, ಇದು ಒಂದೇ ಬೆಳೆ ಅಲ್ಲ ಅಂತ ಕಾಣಿಸ್ತಾವ್ರೆ, ಎಲ್ಲಾ ಬೆಳೆಯನ್ನು ಕೂಡ ಸಾವಯವದಲ್ಲಿ ಬೆಳೆಯುವಂತ ಪ್ರಯತ್ನ ನಡೆದಿದೆ. ಎಲ್ಲಾ ರೈತರು ಸಾವಯವ ರೂಪದಲ್ಲಿನೇ ಎಲ್ಲಾನು ಬೆಳೆಯಲಿಕ್ಕೆ ಆಗಲಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಆದರೂ ಅವರು ಸಾವಯವ ಪದಾರ್ಥ ಬಳಕೆ ಮಾಡಿಕೊಂಡ್ರೆ ಅವರಲ್ಲಿ ಒಂದೂ ನೆಟೆ ಕಂಡಿಲ್ಲ ಸರ್. ನಮ್ಗೆ ಈಗ ಹೂ ಆಡುವಂತ ಹಂತದಲ್ಲಿ ಇದೆ. ಆ ಬೆಳೆ ನೋಡಿದ ಮ್ಯಾಗ ಹಂಗ ಅನಿಸುತ್ತೆ, ಅದು ಮುಂದಿನ ದಿನಗಳಲ್ಲಿ ಅದು ಯಾವುದೇ ರೋಗಕ್ಕೆ ತುತ್ತಾಗಲಾರದಂತೆ ತನ್ನ ಜೀವನ ಚಕ್ರ ಮುಗಿಸಬಹುದು. ಆ ಭೂಮಿ ಜಮೀನು ಸ್ವಲ್ಪ ಆಳವಾಗಿದೆ, ಹಾಳಾಗಿದೆ ಸರ್, ಕಪ್ಪು ಮಣ್ಣಿದೆ. ಆಮೇಲೆ ಅವ್ರು ತಾವು ಜೀವಾಮೃತ ಅಂತ ಬಳಕೆ ಮಾಡ್ತಾರೆ, ಗೋಕುಪ್ರಮೃತ ಬಳಕೆ ಮಾಡ್ತಾರೆ. ಅಂದ್ರೆ ಏನು, ಈ ಏನ್ ಸಾವಯವ ಪದಾರ್ಥ ರೂಪದಲ್ಲಿ ಇರುವಂತಹ ಎರೆಗೊಬ್ಬರನ್ನು ಅವ್ರು ಮಾಡ್ತಾರೆ, ಅದು ಮಣ್ಣಿಗೆ ಹಾಕ್ತಾರೆ. ಮಣ್ಣಿಲ್ಲಿಂದ ಹಾಕೋದ್ರಿಂದ ಅಲ್ಲಿ ಇರುವಂತಹ ಜೀವಾಣುಗಳ ಸಂಖ್ಯೆ ಮತ್ತು ಚೆನ್ನಾಗಿರುವಂತಹ, ಆಮೇಲೆ ರೈತ ಬಾಂಧವರು ಗೊತ್ತಿದೆ, ಈಗ ಹೋದ 5 ವರ್ಷ 2 ವರ್ಷದಿಂದ ನಾವು ಕರೋನಾ ಬಾಧೆ ಒಳಗಾಗಿದ್ದು ಎಲ್ಲರೂ ಅಂತಿದ್ರು ಆರೋಗ್ಯವೇ ಜೀವನ ಅಂದಂಗೆ. ಅಂದ್ರೆ ಯಾರ ಕಡೆ ಇಮ್ಯುನಿಟಿ ಸಿಸ್ಟಮ್ ಇರುತ್ತೆ ಅದು ಚೆನ್ನಾಗಿ ಬೆಳೀತದೆ. ತಾವು ನೆಟ್ಟೆ ರೋಗ ಅಥವಾ ರೋಗಿ ಗಿಡ ನೋಡಿರಿ ಸರ್, ಒಂದ್ರ ಮಗಳಿಗೆ ಒಂದಿರ್ತವೆ, ಒಂದ್ ಗಿಡ ಚೆನ್ನಾಗಿರುತ್ತೆ, ಒಂದ್ ಗಿಡ ನೆಟ್ಟೆ ಹೋಗಿರುತ್ತೆ. ಅಂತ ಪರಿಸ್ಥಿತಿ ನಮ್ಮ ಈ ಭೂಮಿಗೆ ಈ ವರ್ಷ ಬಂದಿದೆ ಅಂತ ಹೇಳ್ತೀವಿ. ಎಲ್ಲಿ ಭೂಮಿ ಆಳ ಕಡಿಮೆ ಅದ, ಎಲ್ಲಿ ಸಾವಯವ ಪದಾರ್ಥ ಕಡಿಮೆ ಅದ, ಎಲ್ಲಿ ಭೂಮಿಗೆ ತೇವಾಂಶ ಇಟ್ಕೊಳ್ಳಂತ ಶಕ್ತಿ ಕಡಿಮೆ ಅದ, ಅಂತ ಭೂಮಿ ಜಾಸ್ತಿ ಈ ಒಂದು ಒಣಗುವಿಕೆಗೆ ಕಾರಣ ಆಗ್ಯದ. ಅಂದ್ರೆ ಇಲ್ಲಿ ನೀವ್ ಹೇಳ್ತಕ್ಕಂಥದ್ದು ಭೂಮಿಯ ತಾಕತ್ತನ್ನ ಜಾಸ್ತಿ ಮಾಡಬೇಕು ಅಂತೀರಿ. ಹೆಂಗ್ ನಮ್ಮ ಭಾಗದಲ್ಲಿ 2 ವರ್ಷ ಕೊರೋನಾದಲ್ಲಿ ನಮ್ಮ ಭಾರತ ದೇಶ ಅಷ್ಟೊಂದು ಅತಿ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಅದರ ಒಂದು ಎಫೆಕ್ಟ್ ಆಗಲಿಲ್ಲ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ. ಬೇರೆ ದೇಶ ಆದ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏನು ತಾಕತ್ತು ಇಮ್ಯುನಿಟಿ ಸಿಸ್ಟಮ್ ಅದು ಇದ್ದ. ಹೌದು ಸರ್, ಅದರಂಗೆ ನಾವು ಬೆಳೆಗೇನು ಇಮ್ಯುನಿಟಿ ಸಿಸ್ಟಮ್ ಕೊಟ್ಬಿಟ್ರೆ ರೋಗ ನಿರೋಧಕ ಶಕ್ತಿ ಅದಕ್ಕೆ ಬರುತ್ತೆ ಅಂತ ಇದು ಮೊದಲಿಂದನೇ ಹೇಳ್ತಿದ್ದೆವು. ಮತ್ತೆ ನಾವು ಪ್ರಾತ್ಯಕ್ಷ ರೂಪದಲ್ಲಿ ಬೇರೆ ರೈತರ ಹೊಲದಲ್ಲಿ ಒಳಗೂ ನೋಡ್ದಂಗೈತೆ ಸರ್. ಸೊ ಆದ್ರಿಂದ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಈ ಸಾವಯವ ಪದಾರ್ಥ ಬಗ್ಗೆ ಮತ್ತು ಪೋಷಕಾಂಶಗಳ ಬಗ್ಗೆ ಅವರು ಸ್ವಲ್ಪ ಗಮನ ಇಟ್ಕೊಂಡ್ರೆ ಬಹಳಷ್ಟು ಉತ್ತಮ ಅನಿಸುತ್ತೆ. ಹೌದು ಹೌದು, ಈ ಗಮನ ಇಟ್ಕೋಬೇಕು ಅಂತೀವಿ. ಯಾವ್ದಾವದರ ಮುಖಾಂತರ ನಾವು ಇವತ್ತು ರೈತರ ಭೂಮಿಗೆ ಸಾವಯವ ವಸ್ತುವನ್ನ ಜಾಸ್ತಿ ಮಾಡ್ಲಿಕ್ಕೆ ಏನೇನ್ ಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಸವಿಸ್ತಾರವಾಗಿ ಹೇಳಿದೆ. ಈಗ ಬಹಳ ಮುಖ್ಯವಾದಂತದ್ದು, ಈಗ ನಮ್ಮಲ್ಲಿ ಸ್ಪೆಷಲಿ ಮೇಲಾಡಿ ಇದೆ, ನಾವು ಹೊರನಾವ ಪ್ರದೇಶ, ನಮ್ಮಲ್ಲಿ ನೀರ್ ಕಡಿಮೆ ಇರುತ್ತೆ, ಮತ್ ಕೆಲವು ಕಡೆ ನೀರ್ ಇದ್ದವರು ಇದಾರೆ. ಈಗ ನಾವು ಬಹಳಷ್ಟು ರೈತರಿಗೆ ಹೇಳ್ತದೆ, ಒಂದೇ ಬೆಳೆ ಬಹಳಷ್ಟು ವರ್ಷಗಳಿಂದ ಹಾಕ್ಲಕ್ ಹೋಗ್ಬೇಡಿ, ತೊಗರಿನೇ ಇರ್ಲಿ ಕಡ್ಲಿನೇ ಇರ್ಲಿ ಯಾವ್ದೇ ಇರ್ಲಿ, ಒಂದ್ 2-3 ವರ್ಷ ಆದ್ಮೇಲೆ ಆದ್ರೂ ತಾವು ಚೇಂಜ್ ಮಾಡಿ ಅಂತಿರ್ತೇವೆ. ಇಲ್ಲಿ ಏನಾಗುತ್ತಾರೆ, ಒಂದು ಸಾವಯವ ಪದಾರ್ಥ ಅನ್ನೋಕ್ಕಿಂತ ರೋಗಾಣುಗಳ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ. ಆಮೇಲೆ ಸಾವಯವ ಪದಾರ್ಥನ ಹಾಕಬೇಕಂದ್ರೆ ರೈತ ಬಾಂಧವರು ಈಗಿನ ದಿನಗಳಲ್ಲಿ ಕಡಿಮೆ ದನಕರ ಇರೋದ್ರಿಂದ ಅವರಿಗೆ ಆ ಪದಾರ್ಥ ಆ ವಸ್ತು ಸಿಗ್ತಾ ಇಲ್ಲ. ಸೊ ಹಾ ಸಿಗ್ತಾ ಇಲ್ಲ. ಈ ಸಮಯ ಪರ್ಯಾಯವಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಸರ್, ಮೊದ್ಲು ಅಂತಿದ್ರು ಬಹಳಷ್ಟು ರೈತರಿದು ಹಳೆ ಅನುಭವ, ಮುಂಗಾರಿ ಬಿಡ್ತಿದ್ರು ಹಿಂಗಾರಿ ಹಾಕೋತಿದ್ರು, ಆಮೇಲೆ ಮುಂಗಾರಿ ಹಿಂಗಾರಿ ಹಾಕೋತಿದ್ರು. ಅಂದ್ರೆ ಬೆಳೆಗೆ ಒಂದು ಆ ಪೋಷಕಾಂಶಗಳನ್ನು ಒಂದೇ ಬೆಳೆಗೆ ಬಿಡ್ತಿದ್ರು, ಆಮೇಲೆ ಇನ್ನೊಂದು ಬೆಳೆ ಅದು ಸದೃಢವಾಗಿ ಬೆಳೀತು. ಈಗ ನಮ್ದಲ್ಲಿ ಏನಾಗಿದೆ, ಎರಡೆರಡು ಬೆಳೆ ಮಾಡ್ತಿದ್ದೇವೆ ಅಥವಾ ಒಂದೇ ಬೆಳೆ ಕಂಟಿನ್ಯೂ ಮಾಡ್ತಾ ಇದೇವೆ, ಅದ್ರ ಪೋಷಕಾಂಶಗಳು ಹೋಗ್ತದೆ. ಆಮೇಲೆ ಹೊಳ್ಳಿ ಹಾಕುವಂತ ಪೋಷಕಾಂಶಗಳ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ. ನಾವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಾ ಇದೇವೆ, ಬಟ್ಟೆ ಸಾವಯವ ಪದಾರ್ಥ ಬಳಕೆ ಮಾಡ್ತಾ ಇಲ್ಲ. ರೈತ ಬಾಂಧವರಿಗೆ ಇಲ್ಲಿ ಒಂದು ನಾವು ಸಜೆಷನ್ ಕೊಡಬಹುದು ಅಂದ್ರೆ, ಸ್ಪೆಷಲಿ ನಮ್ಮ ಈ ತೊಗರಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಒಣ ಪ್ರದೇಶ ಇದ್ದವರು ಈಗ ನಮ್ಮಲ್ಲಿ ಏನಾಗಿಸ್ತಾರೆ, ತೊಗರಿ ತಕ್ಕೋತಾರೆ, ಈಗ ಡಿಸೆಂಬರ್ ಜನವರಿ ತಕ್ಕೋತಾರೆ. ಬಹಳಷ್ಟು ರೈತರು ಏನ್ ಮಾಡ್ತಾರೆ, ತೊಗರಿ ಕಟ್ಟಿಗೆ ಕೊಯ್ದು ಒಗಿತಾರೆ, ಒಣಗಿಸ್ತಾರೆ ಅಥವಾ ಉರಿಸ್ತಾರೆ. ಕೆಲವು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರಬಹುದು ರೈತ ಬಾಂಧವರಿಗೆ. ಏನಾಗುತ್ತೆ, ಈಗ ಬಹಳಷ್ಟು ಕಡೆ ರಾಜಸ್ಥಾನ ಮಷೀನ್ ಬಂದದೆ ಸರ್, ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪೂರ್ತಿ ನಾವು ತೊಗರಿ ಗಿಡನೇ ಹಾಕ್ಬಿಡ್ತೇವೆ. ಆ ತೊಗರಿ ಗಿಡ ಪೂರ್ತಿ ಪುಡಿ ಪುಡಿ ಆಗುತ್ತೆ, ಆ ಪುಡಿ ಪುಡಿ ನಾವು ಬೇಕಾದ್ರೆ ದನಕರಗನು ಯೂಸ್ ಮಾಡಬಹುದು ಅಥವಾ ನಾವು ಭೂಮಿ ತುಂಬಾನೂ ಒಗಿಬಹುದು. ಇಲ್ಲಿ ಏನಾಗುತ್ತೆ, ಕಟ್ಟಿಗೆ ಕೂಡ ಇರುತ್ತೆ. ಇಲ್ಲಿ ರೈತ ಬಾಂಧವರು ಸ್ವಲ್ಪ ವಿಚಾರ ಮಾಡ್ಕೋಬೇಕು. ನೆಟ್ಟೆ ರೋಗ ಇರುವಂತಹ ಗಿಡಗಳನ್ನು ಅವ್ರು ಸಪರೇಟ್ ಮಾಡಿದ್ರೆ ಬಹಳಷ್ಟು ಚಲೋ. ಆಮೇಲೆ ಮಚ್ಚೆ ರೋಗ ಬಹಳ ಮುಖ್ಯ ಆದಂತದ್ದು. ಈಗ ನಾವು ಸಾವಯವ ವಸ್ತು ಹಾಕಬೇಕಂತಿದ್ದೀವಿ, ಎಲ್ಲವನ್ನು ಭೂಮಿಗೆ ಹಾಕ್ಬಿಟ್ರೆ ಕೆಲವೊಂದ್ ಸರಿ ಅಂತ ನೆಟ್ಟೆ ರೋಗ ಬಂದಂತ ಜೀವಾಣುಗಳು ಇನ್ನಷ್ಟು ಜಾಸ್ತಿ ಆಗ್ತಾವ ಅಂತ ಹೇಳ್ತೀವಿ. ಬೆಳಿಲಕ್ಕೆ ನಾವು ಜಾಗ ಮಾಡ್ಕೊಟ್ಟಂಗೆ ಅಂತ ಸ್ವಲ್ಪ ಗಿಡಗಳನ್ನು ಅವ್ರು ತೆಗೆದು ಅದು ಹಾಕೊಂಡ್ರೆ ನಮಗೆ ಮತ್ತಷ್ಟು ಸಾವಯವ ಪದಾರ್ಥ ಭೂಮಿಗೆ ಹಾಕಿದಂಗ. ಅಂತ ಗಿಡಗಳನ್ನ ತೆಗೆದು ಸುಡಬೇಕು. ಸುಡಬೇಕು ಸರ್, ತಾವು ಸಜೆಷನ್ ಕೊಡ್ತಿರಲ್ಲ, ಅಲ್ಲಿ ಮುಚ್ಚಬೇಕು ಇಲ್ಲಾಂದ್ರೆ ಮಣ್ಣೊಳಗೆ ಹಾಕಿ ಇಟ್ಬಿಡ್ಬೇಕಂತ. ಆ ರೀತಿ ರೈತ ಬಾಂಧವರು ಮಾಡ್ಕೋಬೇಕು. ಒಣ ಪ್ರದೇಶ ಇರೋದ್ರಿಂದ ನಮ್ಮಲ್ಲಿ ಡಿಸೆಂಬರ್ ಒಳಗೆ ಅನ್ನೋಷ್ಟು ಮಳೆ ಕಟ್ ಆಗ್ಬಿಡುತ್ತೆ. ಆಮೇಲೆ ನಮ್ದು ತೊಗರಿ ಬಂದ್ಬಿಡುತ್ತೆ. ಏನಾಗುತ್ತೆ, ರೈತ ಬಂದರು ಭೂಮಿ ಉಳುಮೆ ಮಾಡಿ ಇಟ್ಬಿಡ್ತಾರೆ ಸರ್. ಉಳುಮೆ ಮಾಡಿರ್ತಾರೆ, ಮಾಗಿ ಉಳುಮೆ ಮಾಡ್ತಾರೆ, ಮಣ್ಣ ತಿರುಮುರ ಹಾಕಿರ್ತಾರೆ. ಇಂತ ಸಮಯ ಒಳಗೆ ಏನಾಗುತ್ತೆ, ನಮ್ಮಲ್ಲಿ ಕೆಲವು ಕಡೆ ಅವಕಾಳಿ ಮಳೆ ಅಂತೇನು, ಅಲ್ಲಲ್ಲಿ ನಮ್ಮಲ್ಲಿ ಮಳೆ ಬಂದೇ ಬರುತ್ತೆ. ಯಾಕಂದ್ರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮಳೆ ಶುರು ಆಗುತ್ತೆ. ಎರಡನೇ ವಾರ ಹಂಗಾದಾಗ ಏನ್ ಮಾಡ್ಬೇಕು, ಶುರು ಆಗುತ್ತೆ ಸರ್. ಅವಾಗ ನಾವ್ ಏನ್ ಮಾಡ್ಬೋದು ಸರ್, ನಮ್ಮಲ್ಲಿ ಸೆಣಬು ಅಂತಿದೆ, ಡಯಾಂಚ ಅಂತಿದೆ, ಹಸಿರೆಲೆ ಗೊಬ್ಬರ, ಹಸಿರೆಲೆ ಗೊಬ್ಬರ ನಮ್ ಗೊತ್ತಿದೆ. ಎಷ್ಟೇ ಬೆಳೆಯಲಿ ಅದು, ಒಂದ್ ಅರ್ಧ ಫೀಟ್ ಬೆಳೆಯಲಿ ಅಥವಾ 15 ಸೆಂಟಿಮೀಟರ್ ಬೆಳೆಯಲಿ ಅಥವಾ 1 ಸೆಂಟಿಮೀಟರ್ ಏನೇ ಬೆಳೆಯಲಿ, ಅದು ಅಲ್ಲಿ ಬೆಳೆದ್ರೆ ಏನಾಗುತ್ತೆ, ಕೆಲವು ಸಾವಯವ ಪದಾರ್ಥ ನಾವು ಮತ್ತೆ ಭೂಮಿಗೆ ಹಾಕಿದಂಗಾಗುತ್ತೆ. ಅಂತ ಸಮಯಕ್ಕೆ ಸೂಕ್ಷ್ಮ ಜೀವಾಣುಗಳು ಜಾಸ್ತಿ ಆಗ್ತಾವೆ, ಹೆಚ್ಚಾಗ್ತದೆ. ಹೌದ್ ಸರ್, ಯಾಕಂದ್ರೆ ಅದಕ್ಕೆ ಸೂಕ್ಷ್ಮ ಜೀವಗಳ ಸಂಖ್ಯೆ ಹೆಚ್ಚಾದ್ರೆ ನಾವು ಹಾಕುವಂತ ರಾಸಾಯನಿಕ ಬಳಕೆ ಚೆನ್ನಾಗುತ್ತೆ, ನಾವು ಭೂಮಿಯಲ್ಲಿ ತಾಕತ್ ಕೊಟ್ಟಂಗಾಗುತ್ತೆ. ಸೊ ಆ ಜೀವಾಣುಗಳು ಉರಿಸಬೇಕಂದ್ರೆ ನಾವು ಸಾವಯವ ಪದಾರ್ಥ ಭೂಮಿಗೆ ಸೇರಿಸಬೇಕು. ಅಂದ್ರೆ ಈಗ ಈ ಒಂದು ಹಸಿರೆಲೆ ಗೊಬ್ಬರಗಳ ಗಿಡಗಳನ್ನ ಮುಂಗಾರಿನಲ್ಲಿ ಬೇಗನೆ ಬರ್ತಕ್ಕಂಥವು, ಏನ ಅವಕಾಳಿ ಮಳೆ ಅಂತಿಲ್ಲ ಅಥವಾ ಇನ್ನ ಮುಂಗಾರು ಪ್ರಾರಂಭಕ್ಕಿಂತ ಮೊದಲೇ ಮಳೆ ಬಂದಾಗ ಚಳಿ ಬಿಟ್ಟು ಅವನ ಮುಂದ ಬಿತ್ತಕ್ಕಿಂತ ಮೊದಲ ಒಂದು ವಾರ ಮುಂಚಿತವಾಗಿ ಅದನ್ನ ಭೂಮಿಗೆ ಸೇರಿಸಬೇಕು. ಎಷ್ಟೇ ಪ್ರಮಾಣದಲ್ಲಿ ಬನ್ನಿ, ಯಾಕಂದ್ರೆ ನಾವು ಉಳುಮೆ ಮಾಡಿದ್ಮ್ಯಾಗ ಮತ್ತೆ ಭೂಮಿ ಉಳುಮೆ ಮಾಡ್ತೇವೆ ನಮ್ಮ ಇದಕ್ಕೋಸ್ಕರ, ಅವಾಗ ಅವೆಲ್ಲ ಒಳಗ್ ಸೇರಿ ಕಳೆದ್ ಬಿಡುತ್ತೆ. ಬೈ ಚಾನ್ಸ್ ರೈತ ಬಾಂಧವರು ಬಹಳ ಚೆನ್ನಾಗಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಂದ್ರೆ ಸೆಣಬೀ ಸಿಗಲ್ಲ, ಡಯಾಂಚ ಸಿಗಲ್ಲ, ಇಂತಹ ಸಮಯದಲ್ಲಿ ರೈತರು ತಮ್ಮಲ್ಲಿ ಇರುವಂತಹ ದ್ವಿದಳ ಧಾನ್ಯಗಳು ಒಗದ್ ಬಿಟ್ರೆ ನಮ್ಮ ಫಾರ್ಮ್ ದಲ್ಲಿ ಏನಾಯ್ತು, ಈ ಸಾರಿ ಹೆಸರು ಬಂತು ಸರಿಯಾಗಿ, ಆದ್ರೆ ಕಾಯಿ ಬಿಡಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ವಸ್ಟು ನಾವ್ ಏನ್ ಮಾಡಿದ್ವಿ, ಈ ರೋಟೋವೇಟರ್ಲಿಂದ ಹೊಡೆದ್ರು. ಅದಾದ್ಮೇಲೆ ಅದಕ್ಕೆ ಕಡ್ಲೆ ಹಾಕಿದ್ರೆ ಒಳ್ಳೆ ಬೆಳೆ ಇದೆ, ಒಳ್ಳೆ ಬೆಳೆ. ಇದಕ್ಕೆ ಕಾರಣ ಅಂದ್ರೆ ನೀವು ತೇವಾಂಶ ಇಟ್ಕೊಂಡಿದೆ ಭೂಮಿಯಲ್ಲಿ. ಆಮೇಲೆ ಸಾವಯವ ಪದಾರ್ಥ, ರೈತ ಬಂದವರು ತಾವು ನೋಡಿರ್ತಾರೆ ಸರ್, ಎಲ್ಲಿ ಆದ್ರೂ ಕಣ ಮಾಡಿರ್ತಾರೆ, ಆ ಕಣದಲ್ಲಿ ಏನಾದ್ರೂ ಬಿತ್ತಿರ್ತಲ್ಲ ಅದು ಚೆನ್ನಾಗಿ ಬೆಳೆದಿರುತ್ತೆ, ಅದಕ್ಕೆ ಎದೆ ರೋಗ ಇರಂಗಿಲ್ಲ. ಸೊ ಆದ್ದರಿಂದ ರೈತ ಬಂದವರು ಅದು ನೋಡ್ಕೊಂಡ್ಮ್ಯಾಗೆ ಅವ್ರಿಗೆ ಗೊತ್ತಾಗುತ್ತೆ ಸರ್, ಇಲ್ಲಿ ಏನೋ ಕಣ ಮಾಡಿದ್ದು, ಅಲ್ಲಿ ಎಲ್ಲ ನಮ್ದು ರಾಶಿ ಬಿದ್ದಿತ್ತು, ಅಂತ ಸಮಯದಲ್ಲಿ ಹಂತಲ್ಲಿ ಗಿಡ ಬಹಳಷ್ಟು ಚೆನ್ನಾಗಿ ಬೆಳೆಯುತ್ತೆ. ಸರ್, ಈಗ ಇನ್ನೊಂದು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಸಾವಯವ ವಸ್ತು ಅಂದುಕೊಂಡೇನೆ, ಈಗ ರೈತರು ಬಹಳಷ್ಟು ಈ ತೊಗರಿ ಕಟ್ಟಿಗೆನ ಸುಡ್ತಾರೆ. ಹೌದು ಸರ್, ರಾಶಿ ಮಾಡಿಕೊಳ್ಳ ಅದನ್ನ ಏನ್ ಮಾಡ್ತಾರೆ, ಒಂದೊಂದ್ಸಲ ಒಟ್ಟಿನ ಸಮೇತ ಸುಡ್ತಾರೆ, ಆ ಕಟ್ಟಿಗೆ ಅಂತೂ ಅಲ್ಲೇ ಸುಡ್ಬಿಡ್ತಾರ. ಅದಕ್ಕೆ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇವು ಸರ್? ಈಗ ಯುಗ ಹೆಂಗಿದೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಯುಗ ಅಂದ್ರೆ ನಾವು ಮೊಬೈಲ್ ಒಳಗೆಲ್ಲ ನೋಡ್ತಾ ಇದ್ದೇವೆ, ಅದ್ರೊಳಗೆ ತಾವು ರೈತ ಬಂದ್ರು ನೋಡಿದ್ರೆ ಶ್ರೆಡ್ಡರ್ಸ್ ಅಂತ ಬರ್ತವೆ, ಅಂದ್ರೆ ಪುಡಿ ಮಾಡುವಂತ ಮಷೀನ್. ತಾವ್ ಹೇಳ್ದಂಗೆ ಸರ್, ರೋಟೋವೇಟರ್ನು ಯೂಸ್ ಮಾಡಬಹುದು. ಒಮ್ಮೆ ಏನ್ ಮಾಡುತ್ತೆ ಅಂದ್ರೆ ಶ್ರೆಡ್ಡರ್ಸ್ ಅಂತ ಬಂದಾವ, ಈಗ ನಾವು ಕಬ್ಬು ಒಳಗೆ ಬಳಕೆ ಮಾಡ್ತೇವೆ, ಪ್ರವೃತ್ತಿ ಅಲ್ಲಿ ಕಟ್ ಮಾಡಿ ಅಲ್ಲೇ ಹೋಗಿತ್ತೆ. ಆ ರೀತಿನ ತೊಗರಿ ಒಳಗೂ ಆ ಕಟ್ಟಿಗೆ ಇತ್ತಲ್ಲ ತಾವು ಉಳಿದಂತ ಕೋಲಿಯನ್ನ ಸಣ್ಣ ಮಾಡುವಂತದ್ದು ಒಂದು ಮಷೀನ್ ಆಯ್ತು. ಈಗ ಬಡದ್ ಬಿಟ್ಟು ಕಟ್ಟಿಗೆ ಅಲ್ಲಿ ರಾಶಿ ಹಾಕಿರ್ತಾರೆ, ಆ ಕಟ್ಟಿಗೆ ಕೂಡ ಇಂಥ ಒಂದು ಸಡ್ಡರ್ ಮಷೀನ್ ಅಲ್ಲಿ ಕೊಟ್ಟು ಬಿಟ್ಟು ಪುಡಿ ಮಾಡ್ಲಿಕ್ಕೆ ಆಗ್ತದೆ? ಆಗುತ್ತೆ ಸರ್, ಅಂತ ಮಷೀನ್ಸ್ ಅದಾವ ಈಗ ನಮ್ಮಲ್ಲಿ. ದನಕರಗೋಸ್ಕರ ನಾವು ಕಟ್ ಮಾಡ್ತಾ ಇರೋದು ಹೆಂಗ್ ಮಷೀನ್ ಇದೆ ಅಲ್ಲ, ಆ ರೀತಿನಲ್ಲಿ ಒಂದೇ ಕಡೆ ಇದ್ದಂತಹ ಮಷೀನ್ ಹಾಕಿದ್ರೆ ಅಲ್ಲಿ ಇದಾಗುತ್ತೆ. ಯೋಚನೆ ಎಲ್ಲರಿಗೂ ಬರುತ್ತೆ, ಅದು ನಮ್ಗೆ ಆರ್ಥಿಕ ಮ್ಯಾಗ ಅದು ಸ್ವಲ್ಪ ಹೊರೆ ಆಗಬಹುದೇನಂತ ರೈತರ ಯೋಚನೆ ಮಾಡ್ತಾರೆ. ಬಟ್ ರೈತ ಬಂದ್ರು ತಮ್ಮ ಮುಂದಿನ ದಿನಗಳಲ್ಲಿ ಈ ನಮ್ಮ ಒಣಗುವಿಕೆ ಏನಿದೆ ಅದು ಬಹಳಷ್ಟಾದ್ರೆ ಇಕ್ಕಿತ್ ಹಾನಿ ಹೆಚ್ಚಾಗತ್ತೆ ನಮ್ಗೆ. ಸೊ ಆ ಮುಂದಿನ ದಿನ ಬರಲಾರ್ದಂಗೆನೆ ಮಾಡ್ಬೇಕಂದ್ರೆ ರೈತ ಬಾಂಧವರು 10 ಎಕರೆ ಇದ್ದವ್ರು 1 ಎಕರೆ ಆದ್ರೂ ಮಾಡಿ ನೋಡಿ ಅಂದ್ರೆ ಅವ್ರಿಗೆ ಒಂದು ಅನುಭವ ಆಗುತ್ತೆ ಸರ್. ಇದು ಆಯ್ತು, ಈ ಕಟ್ಟಿಗೆಯನ್ನು ಮತ್ತೆ ನಾವೇನಾದ್ರೂ ತಗ್ಗಿನಲ್ಲಿ ಮುಚ್ಚಿ ಮಣ್ಣು ಹಾಕಿದ್ರೆ ಮತ್ತೆ ಅದಕ್ಕೆ ಸ್ವಲ್ಪ ಅಥವಾ ಮಳೆ ಬಂದ ನೀರು ಕೂಡ ಅದಕ್ಕೆ ಬೆಳೆತು ಅದು ಒಣ ಇರೋದ್ರಿಂದ ಮತ್ತೆ ನಮ್ಮಲ್ಲಿ ಮೇಲಡಿ ಇರೋದ್ರಿಂದ ಸ್ವಲ್ಪ ನೀರಿನ ಅಂಶ ಕಡಿಮೆ ಹೋಗೋದ್ರಿಂದ ಅದು ಒಂದ್ 2-3 ವರ್ಷ ಹೋಗುತ್ತೆ ಅಥವಾ ಸ್ವಲ್ಪ ಸಮಯ ಹೋದ್ರೆ ಹೋಗ್ಲಿ, ಅಟ್ಲೀಸ್ಟ್ ಆ ತರ ಆದ್ರೂ ಸುಡುವುದಕ್ಕಿಂತ ಆಮೇಲೆ ಚೆನ್ನಾಗಿ ರೈತರು. ಹೌದು ಸರ್, ನೀವು ಹೇಳಿದಂತ ಮತ್ತೆ ಬಹಳಷ್ಟು ಉತ್ತಮ ಇದೆ. ಉತ್ತಮ ಆಯ್ತು, ಓಕೆ. ಇದ್ರ ಜೊತೆಗೆ ಇನ್ನ ಪ್ರಮುಖವಾಗಿ ನಮ್ಮ ವಿಜ್ಞಾನಿಗಳು ಈ ತೊಗರಿ ಒಣಗುವಿಕೆ ವಿವಿಧ ತಾಲೂಕುಗಳಲ್ಲಿ ಏನು ಸರ್ವೆ ಮಾಡಿದರೆ, ಎಲ್ಲಾ ತಾಲೂಕುಗಳಲ್ಲಿ ಹಳ್ಳಿಗಳನ್ನು ಹೇಳಕ್ ಹೋಗುದಿಲ್ಲಾನು, ಬಹಳಷ್ಟು ಕಡೆ ನಮ್ಮ ಒಂದು ತಾಲೂಕುಗಳಲ್ಲಿ ಸರ್ವೆ ಮಾಡಿದ ಒಂದು ಪ್ರಕಾರ, ಮತ್ತು ಇದ್ರ ಜೊತೆಗೆ ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಈ ಒಂದು ನೆಟೆ ರೋಗದ ಬಗ್ಗೆ ಅಥವಾ ಬೇರೆ ಬೇರೆ ತೊಗರಿ ಒಣಗುವಿಕೆ ಕಾರಣಗಳನ್ನ ಅಧ್ಯಯನ ಮಾಡ್ತಾ ಸ್ವಾಭಾವಿಕವಾಗಿ ಕೆಲವೊಂದು ಈ ನೆಟೆ ರೋಗಕ್ಕೆ ಏನೇನು ಕಾರಣಗಳಿದ್ದಾವೆ, ಯಾವ ರೀತಿಯಾಗಿ ಇದಾವ ಅಂತಕ್ಕಂಥದ್ದನ್ನ ರೈತರಿಗೆ ತಿಳಿಸಿಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ತೊಗರಿ ಈ ವರ್ಷ ಹೆಚ್ಚೆಚ್ಚಾಗಿ ಒಣಗಲಿಕ್ಕೆ ಪ್ರಮುಖವಾದಂತಹ ಕಾರಣಗಳು ರೈತರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ವಾತಾವರಣದಾಗ ಏರುಪೇರು ಅಂದ್ರೆ, ಈ ವರ್ಷ ನೋಡ್ತಿದ್ದೀರಿ ನೀವು ಸಾಕಷ್ಟು ಮುಂಗಾರಿನಲ್ಲಿ ಇಷ್ಟೆಲ್ಲ ಇದ್ರು ಆದಷ್ಟು ತಂಪಾಗಿನೇ ಇತ್ತು, ಚಳಿನೇ ಇತ್ತು, ಮತ್ತು ಅದಲ್ಲದೆ ಜುಲೈ 15 ಮಳೆ ಪ್ರಾರಂಭ ಆಗ್ಬಿಟ್ಟು ನಮಗೆ ಅಕ್ಟೋಬರ್ 15 ಅನ್ನೋದಕ್ಕೆ ಕ್ಲೋಸ್ ಆಗೋಯ್ತು. ಇಲ್ಲಿ ಏರುಪೇರು ಏನಪ್ಪಾ ಅಂದ್ರೆ ಸಾಕಷ್ಟು ಮಳೆ ಆಗಿದೆ ಅಂತ ಅನಿಸುತ್ತೆ ನಮ್ಗೆ ನೋಡ್ಲಿಕ್ಕೆ, ಆದ್ರೆ ಆದಂತ ಮಳೆ ನಮ್ಮ ಬೆಳೆಗೆ ಸಂಪೂರ್ಣವಾಗಿ ಅಂದ್ರೆ ಇನ್ನ ಬೀಜ ಹಾಕಿಲಿಂದ ಕಾಯಿ ಆಗುವವರೆಗೂ ಅಂತ ಕೊಯ್ಲು ಬರುವವರೆಗೂ ಅದು ಸಪೋರ್ಟ್ ಮಾಡ್ಲಿಲ್ಲ, ಅದು ಅದಕ್ಕೆ ನಿಂದಿರ್ಲಿಲ್ಲ ಅಂತಕ್ಕಂಥದ್ದು, ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶ ಕೊರತೆ ಆಗಿದೆ ಅಂತಕ್ಕಂಥದ್ದನ್ನ ಎದ್ದು ಕಂಡದ ಎಲ್ಲಾ ಕಡೆನು. ಅದರಿಂದ ಈ ಒಂದು ತೊಗರಿ ಒಣಗುವಿಕೆ ಅಥವಾ ನೆಟರೋಗ ಅಂತಕ್ಕಂಥ ನಾವೇನು ಹೇಳ್ತೀವಿ ಆಡು ಭಾಷೆಯಲ್ಲಿ, ಅದೊಂದು ಪ್ರಮುಖವಾದ ಕಾರಣ. ಇನ್ನ ಬಿಡುವಿಲ್ಲದ ಹೆಚ್ಚಾದ ಮಳೆಯಿಂದಾಗಿ ರೈತರು ಬೇರೆ ಬೇರೆ ಬೇಸಾಯ ಕ್ರಮಗಳೇನು ಕಸ ಕೀಳೋದ್ರಿಂದ ಹಿಡ್ಕೊಂಡು ನಾವು ಇಂಟರ್ಕಲ್ಚರ್ ಮಾಡೋದು ಪ್ರತಿಯೊಂದು ಕೆಲಸಗಳು ಕೂಡ ಈ ಒಂದು ತೇವಾಂಶವನ್ನ ಕಾಪಾಡುವಲ್ಲಿ ಕೆಲಸ ಮಾಡ್ತವೆ. ಕಸ ಕೀಳೋದ್ರಿಂದ ಭೂಮಿಯಲ್ಲಿ ಆ ಬೇರನ್ನ ತೆಗೆದಿರ್ತೀವಿ, ಆ ಜಾಗದಲ್ಲಿ ನೀರಿನ ಅಂಶ ಜಾಸ್ತಿ ಹಿಡ್ಕೊಂತದ ಮತ್ತು ಎಡಕುಂಟಿ ಹೊಡಿತೀವಿ. ಈ ವರ್ಷ ಏನಾಗಿದೆ ರೈತರು ಸಾಮಾನ್ಯವಾಗಿ ಏನಾಗಿದೆ ಅಂತ ಹೇಳ್ತಾರೆ ಸರ್, ಈಗ ತಾವು ಹೇಳಿದಂಗೆ ಕುಂಟಿ ಹಸುದಾಗ್ಲಿ ಅಥವಾ ಕಸ ಕೀಳುದಾಗಿತ್ತು, ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಗಿಡಕ್ಕೆ ಮತ್ತೆ ಆ ಕಸಕ್ಕೆ ಕಾಂಪಿಟೇಷನ್ ಕಡಿಮೆ ಮಾಡ್ತೀವಿ ಸರ್. ಕಾಂಪಿಟೇಷನ್ ಕಡಿಮೆ ಆಗೋದ್ರಿಂದ ಎರಡು ತರ ಪೋಷಕಾಂಶನು ನಮ್ಗೆ ಗಿಡಕ್ಕೆ ಉಳಿತೆ, ಆಮೇಲೆ ಹಸಿನು ಆ ಗಿಡನೇ ತಗೋತೆ. ಸೊ ಆದ್ರಿಂದ ತಾವು ಹೇಳಿದಂತೆ ನಮ್ಗೆ ಅಂತ ಕಾರ್ಯ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರಿ ಸರ್ ವಾತಾವರಣ ಬಹಳಷ್ಟು ಇದಾಗಿದೆ. ಹಂಗಾಗ್ಬಿಟ್ಟು ನನಗನ್ಸುತ್ತೆ ಮೇಲಿನ ಭೂಮಿ ಗಟ್ಟಿ ಆಗಿದೆ. ಹೌದೌದು ಸರ್, ಹೆಚ್ಚಿ ಗಟ್ಟಿ ಆಗ್ಬಿಟ್ಟು ಇದ್ರ ಜೊತೆಗೆ ಇಲ್ಲೇನಪ್ಪ ಅಂದ್ರೆ ಈ ಬೇರು ಬಿಡುವಂತ ಬಹಳಷ್ಟು ಕಡೆ ನಾವು ತೊಗರಿ ಕಿತ್ತಿ ನೋಡ್ತಿದೀವಿ, ಮೇಲ್ಗಡೆನೆ ಇದಾವೆ ಬೇರುಗಳು, ಅದಕ್ಕೇನಂತೀರಿ? ಯಾಕಂದ್ರೆ ಈ ಸಲ ಮಳೆ ಹೆಚ್ಚಾಗ ತಾವು ಹೇಳಿದಂಗೆ ವಾತಾವರಣದ ಏರ್ಪೇರಾಗಿದೆ, ಮಳೆ ಪ್ರಮಾಣ ಮ್ಯಾಗಿಂದೇನು ಚೆನ್ನಾಗಿದೆ. ಸೊ ಈ ಸಲ ಏನಾಗಿತ್ತು ಗಿಡಕ್ಕೆ ಅಷ್ಟು ನೀರಿನ ಅಂಶದ ಬಗ್ಗೆ ತಲೆನೇ ಕಟ್ಸ್ಕೊಂಡಿಲ್ಲ ಗಿಡನು, ತೆಳಗ್ ಬೇರೆ ಹೋಗಿಲ್ಲ ಅದು ಮ್ಯಾಗಿಗೆ. ಹೆಂಗ ನಾವು ಡ್ರಿಪ್ ಒಳಗೆ ನೋಡ್ತೇವೆ ಸತತ ಎಲ್ಲಿ ನೀರ್ ಇರ್ತದ ಅಷ್ಟಕ್ಕೆ ಬೆಳೆದ ಬಿಟ್ಟದ, ಮತ್ತೆ ಹೆಚ್ಚಿನ ನೀರ್ ಹುಡುಕ್ಲಿಕ್ಕೆ ಅವಕಾಶನೇ ಇಲ್ಲ, ಅದು ಮಾಡ್ಲೇ ಸಾಕಷ್ಟು ಮೇಲ್ಗಡೆ ಸಿಕ್ಕಿದೆ ನೀರ್ ಸಿಕ್ಕಿದೆ. ಹೌದು ಸರ್, ಅದಕ್ಕೋಸ್ಕರ ಅದು ಬೇರುಗಳು ಮ್ಯಾಗೆ ಉಳಿದ್ಬಿಟ್ಟಾವ. ಸೊ ಅದು ಒಂದು ಕಾರಣನೇ ಇರಬಹುದು ಅಂತ ಅನಿಸ್ತು ಜಾಸ್ತಿ, ಯಾಕಂದ್ರೆ ಮೇಲ್ಪದ್ರ ಬೇಗನೆ ಒಣಗಿದೆ. ಇದ್ರ ಜೊತೆಗೆ ಏನಾಗಿತ್ತು ಅಂದ್ರೆ ಈ ವರ್ಷ ಈ ಒಂದು ನವೆಂಬರ್ ಮೊದಲನೇ ವಾರ ಮತ್ತು ಎರಡನೇ ವಾರ ಸತತವಾಗಿ ಒಂದು 10-12 ದಿವಸ ಈ ಮೂಡಲ್ ದಿಕ್ಕು ಅಥವಾ ಮೂಲಿ ದಿಕ್ಕಿನಿಂದ ಏನು ಗಾಳಿ ಬೀಸಿದಲ್ಲ ಅದು ರಭಸವಾದ ಗಾಳಿಯಿಂದ ಏನಾಗಿತ್ತು ಅಂದ್ರೆ ಮೇಲ್ಪದರಿನ ಭೂಮಿ ಬೇಗನೆ ಒಣಗಿತ್ತು ಅಂತ ಅಂತಕ್ಕಂಥದ್ದು ಮಾಹಿತಿಯನ್ನು ನಮ್ಮ ಒಂದು ಎಲ್ಲಾ ಸಂಶೋಧನೆಗಳಿಂದ ಎಲ್ಲಾ ವಿಜ್ಞಾನಿಗಳು ಇದನ್ನ ಕಂಡುಕೊಂಡಿದ್ದಾರೆ. ಗಾಳಿಯಿಂದ ಒಣಗಿದ ಕಾರಣದಿಂದಾಗಿ ಬೇಗನೆ ಭೂಮಿ ಎರಿಬಿಡಿ ಚಳಿತು ಅಥವಾ ಕ್ರ್ಯಾಕ್ ಬಂತು ಅಥವಾ ಬಿರುಕು ಬಿಡ್ತು, ಆ ಬಿರುಕಿನ ಮುಖಾಂತರ ಕೂಡ ಸಾಕಷ್ಟು ತೇವಾಂಶ ಆವಾಗ ಹೋಗಿದೆ. ಹಂಗಾಗಿ ಎಲ್ಲೆಲ್ಲಿ ಮಣ್ಣು ಕಮ್ಮಿ ಇದೆ ಎಲ್ಲೆಲ್ಲಿ ಮಡಿಜೀವಿ ಅಂತಲ್ಲಿ ಈ ಒಂದು ಸಮಸ್ಯೆ ಅತಿ ಹೆಚ್ಚಾಗಿ ಕಂಡ್ಕೊಂಡ್ಬಿಟ್ಟು ನಾವೇನ್ ಬಿರುಕು ಬಿಡ್ತು ಅಥವಾ ಎರಿಬಿಡಿಸಿ ಆಯ್ತದ ಅಲ್ಲಿ ಸಣ್ಣ ಸಣ್ಣ ಬೇರುಗಳು ಕಟ್ಟಾದ ಕೂಡಲೇ ಎರಡನೇದಾಗಿ ಅಲ್ಲಿ ಒಂದು ರೋಗಾಣು ಒಳಗೆ ಸೇರ್ಲಿಕ್ಕೆ ಅವಕಾಶ ಆಗ್ಬಿಟ್ಟದ. ಅದಕ್ಕೆ ಜನ ನಾವೇನು ಒಣ ಬೇರು ಕೊಳೆ ರೋಗ ಹೆಚ್ಚೆಚ್ಚಾಗಿ ಬಂದಿದೆ. ಅದ ನಂತರ ಅದಕ್ಕೆ ಮ್ಯಾಕ್ರೋಫೋಮಿನ ಅಂತೀವಿ, ಮೇಲ್ಗಡೆ ಬಂದ್ರೆ ಭೂಮಿಯಲ್ಲಿ ಒಳಗಡೆ ಇದ್ರೆ ಒಣ ಬೇರು ಕೊಳೆ ರೋಗ, ಆನಂತರ ಮ್ಯಾಕ್ರೋಫೋಮಿನ ಮಚ್ಚೆಗಳು ಕೂಡ ಎಲ್ಲೆಲ್ಲಿ ನಮ್ಮ ತೊಗರಿ ಒಣಗಿದ ಅಲ್ಲಿ ಕಂಡುಕೊಂಡವ್ ಜಾಸ್ತಿಯಾಗಿ. ಇನ್ನ ಈ ಒಂದು ರೋಗಕಾರಕ ಮಣ್ಣಿನಲ್ಲಿಯೇ ಉಳಿಯೋದ್ರಿಂದ ಮಳೆಗಾಲದಲ್ಲಿ ನೀರು ಹೆಚ್ಚು ಎಲ್ಲಾ ಕಡೆ ಹರಿದ್ಬಿಟ್ಟು ಕೂಡ ಈ ರೋಗಕಾರಕಗಳು ಎಲ್ಲಾ ಕಡೆ ಪಸರಿಸ್ಯಾವ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೆಲವೊಂದ್ ಕಡೆ ಕಂಡು ಬಂದದ್ದು. ಇನ್ನು ಇದಲ್ದನೆ ಅತಿ ಹೆಚ್ಚು ಅಂದ್ರೆ ನಮಗೆ ಇನ್ನೊಂದು ಪ್ರಮುಖವಾದಂತ ಕಾರಣ ಏನಪ್ಪ ಈ ವರ್ಷ ಇಷ್ಟು ಒಣಗ್ಲಿಕ್ಕೆ ಅಂತಕ್ಕಂಥದ್ರೆ ನವೆಂಬರ್ ತಿಂಗಳಲ್ಲಿ ನಮ್ಗೆ ವಾಡಿಕೆ ಮಳೆ ಏನಿದೆಯಲ್ಲ ಅದು ಬಂದಿಲ್ಲ. 15-20 mm ನಮ್ಗೆ ವಾಡಿಕೆ ಮಳೆ ಇತ್ತು ಸರಾಸರಿ ಮಳೆ, ಆ ಮಳೆ ಈ ವರ್ಷ ಆಗ್ಲಿಲ್ಲ. 15 October ಇಲ್ಲಿವರೆಗೂ ಯಾವುದೇ ಮಳೆ ಇಲ್ಲ ಸರ್. ಅದು ಒಂದು ಕೂಡ ನಮ್ಮ ಒಂದು ಈ ತಂಡ ಏನಂದ್ರೆ ಅದು ಒಂದು ಪ್ರಮುಖ ಕಾರಣ ಅಂತಕ್ಕಂಥದ್ದನ್ನ ಇಲ್ಲಿ ಒಂದು ನಿರ್ಧಾರ ಬಂದರೆ. ಅದ್ರ ಜೊತೆಗೆ ತೊಗರಿ ಬೆಳೆಯಲ್ಲಿ ಎಲ್ಲಾ ತಳಿಗಳು ಈ ರೋಗದ ಬಾಧೆ ಕಂಡು ಬಂದಿದ್ರೂ ಕೂಡ ಕೆಲವು ತಳಿಗಳಲ್ಲಿ ಅಂದ್ರೆ ಈಗ ಒಂದು ಮಧ್ಯಮಾವಧಿ ತಳಿಗಳಲ್ಲಿ ಇದ್ರ ಬಾಧೆ ಕಡಿಮೆ ಇದೆ. ಯಾವ್ದಪ್ಪ ಅಂದ್ರೆ GRG 811 ಅದರಲ್ಲೂ ಕಡಿಮೆ ಫಲವತ್ತತೆ, ಅಲ್ಲೇ ನಾವು ಸಾಕಷ್ಟು ಹೇಳಿದ್ವಿ ಗರ್ಸ್ ಭೂಮಿ ಕಡಿಮೆ ಫಲವತ್ತತೆ ಇರತಕ್ಕಂಥ ಭೂಮಿ ಸಾಧಾರಣವಾಗಿರ್ತಕ್ಕಂಥ ಹೊಲಗಳಲ್ಲಿ ಈ ಒಂದು ತೇವಾಂಶದ ಕೊರತೆಯಿಂದ ಅದರ ಜೊತೆಗೆ ರೋಗಾಣುಗಳು ಸೇರ್ಕೊಂಡ್ಬಿಟ್ಟು ಇದರ ರೋಗದ ಉಲ್ಬಣಕ್ಕೆ ಕಾರಣ ಆಗಿರುವಂತಕ್ಕಂಥದ್ದು ಇಲ್ಲಿ ಮಾಹಿತಿಯನ್ನ ನಾವು ಹಂಚಿಕೊಳ್ಳಲಿಕ್ಕೆ ರೈತರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಇನ್ನ ಇದರ ಜೊತೆಗೆ ಏನಪ್ಪ ಅಂದ್ರೆ ಸಾಕಷ್ಟು ರೈತರು ಅಲ್ಲಲ್ಲೇ ಇನ್ನೂ ಕೂಡ ಬೆಳೆ ಹೂವಾಡ್ತಾ ಇದೆ, ಕಾಯಿ ಕಟ್ತಾ ಇದೆ, ಅಂತವರಿಗೆ ಏನಪ್ಪಾ ಅಂತಂದ್ರೆ ಅವರು ಅದನ್ನ ರಕ್ಷಣೆ ಮಾಡ್ಕೋಬೇಕು. ಹೌದು ಸರ್, ನಮಗೂ ಈ ಇದನ್ನ ಕೇಳಬೇಕೇನೆ ಅಂದಿದ್ದೆ. ಈಗಿನ ಇರುವಂತ ರೈತರಿಗೆ ತಾವು ಏನಾದ್ರೂ ಸಜೆಷನ್ ಕೊಡ್ಬೇಕು, ಯಾಕಂದ್ರೆ ಬೇರೆಯವ್ರು ನೋಡಿ ಅವ್ರು ಗಬರಿ ಬಿಡ್ತಾರೆ. ಏನಪ್ಪ ಅಲ್ಲೆಲ್ಲ ಒಣಗಿತ್ತು, ಈಗ ನಮ್ದು ಒಣಗುತ್ತ ಅಥವಾ ಏನಾಗುತ್ತ, ಯಾಕಂದ್ರೆ ಕೆಲವು ಕಡೆ ಹೋದಾಗ ಆ ಪರಿಸ್ಥಿತಿ ನಾವು ಕಂಡ್ಕೊಂಡೇವೆ. ಇನ್ನು ಹೂವು ಚಳ್ಳಿಕಾಯಿ ಇದೆ ಅಂತ ರೈತರಿಗೆ ತಾವು ಏನಾದ್ರೂ ಶಿಫಾರಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಬೆಳೆ ಉಳಿಸ್ಕೋಬಹುದು ಸರ್. ಹೌದು, ಅದಕ್ಕೆ ನಾನು ಫಸ್ಟ್ ಪ್ರಪ್ರಥಮವಾಗಿ ಮೊದಲನೇದು ಏನ್ ಹೇಳ್ತೀನಿ, ತೇವಾಂಶ ಕಾಪಾಡುವಂತ ಕ್ರಮಗಳನ್ನು ಅನುಸರಿಸಬೇಕು. ಏನಪ್ಪ ಮೇಲಿನ ಮೇಲೆ ಎಡೆ ಕುಂಟು ಹಿಡಿದು ಏನ್ರ ಸರ್, ಈಗೇನು ಎಡೆ ಕುಂಟು ಹಿಡಿದ್ರೆ ಏನ್ ಲಾಭ ಇದೆ ಅಂತಕ್ಕಂಥ ಪ್ರಶ್ನೆ. ಎರಿಬಿಡಿಯಲ್ಲಿ ಒಣಮಣ್ಣು ತುಂಬಿಕೊಂಡು ಅಷ್ಟೇ ಸಾಕು, ಆ ಎರಿಬಿಡಿಯಲ್ಲಿ ಅದೇನು ಮಣ್ಣಿನ ಇದಲ್ಲ ಘನ ಅದರಲ್ಲಿ ಇರ್ತಕ್ಕಂಥ ತೇವಾಂಶ ಅಲ್ಲೇ ಉಳಿತದ ಅಂತ. ಇನ್ನು ಎರಡನೇದಾಗಿ ಎಲ್ಲೆಲ್ಲಿ ರೈತರಿಗೆ ನೀರು ಬಿಡ್ಲಿಕ್ಕೆ ಅವಕಾಶ ಇದೆ ಕೊಡ್ಲಿಕ್ಕೆ, ಸಾಕಷ್ಟು ನಾವು ನೋಡ್ತಿದ್ವಿ ಚಿತ್ತಾಪುರ ಸೇಡಮು ಮತ್ತು ಕಮಲಾಪುರ ಭಾಗದಲ್ಲಿ ಕೆನಾಲ್ದಲ್ಲಿ ನೀರು ಪುಗ್ಸೆಟ್ಟೆ ಹರಿತಾ ಇದೆ. ಯಾವ ರೈತರು ಅದನ್ನ ತಗೊಂಡ್ಬಿಟ್ಟು ನಮ್ಮ ಬೆಳೆ ಸಾಯ್ತಾ ಇದೆ, ಇದನ್ನು ಬಳಸಬೇಕು, ಇದನ್ನು ಉಳಿಸ್ಕೋಬೇಕಂತಕ್ಕಂಥದ್ದು ಬಹಳಷ್ಟು ಜನ ಇನ್ನೂ ಅವ್ರ ತಲೆಯಾಗ ಹೋಗಿಲ್ಲ. ಆದ್ರೆ ಈ ಸಾಕಷ್ಟು ಇದ್ರ ಜೊತೆಗೆ ನಾ ಹೇಳ್ಬೇಕಪ್ಪ ಅಂದ್ರೆ ರೈತರಿಗೆ ಇದಕ್ಕೆ ಬೇಕಾಗ್ತಕ್ಕಂತ ಸಲಕರಣೆಗಳನ್ನು ಬಂದು ನಾವು ಪಂಪ್ ಸೆಟ್ ಆಗಿರ್ಬೋದು, ಪೈಪ್ ಲೈನ್ ಪೈಪ್ಸ್ ಆಗಿರ್ಬೋದು, ಇದೆಲ್ಲಾನು ಕೂಡ ನಮ್ಮ ಕೃಷಿ ಇಲಾಖೆ ಒದಗಿಸಿಕೊಡ್ತಾ ಇದೆ. ಯಾರ್ಯಾರಿಗೆ ಬೇಕಾಗಿದೆ ಆ ಒಂದು ಇದರಲ್ಲಿ ಅದರ ಲಾಭವನ್ನು ಪಡೆದುಕೊಂಡು ಅಟ್ಲೀಸ್ಟ್ ಈಗೇನಾಗ್ತದೆ ನಾವು ಇದು ಯಾವಾಗೋ ಒಂದು ಆಕಸ್ಮಿಕವಾಗಿ ಬಂದಾಗ ನಾವು ತಯಾರಿ ಮಾಡ್ಕೊಳ್ಳೋದು ಅಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಮಾಹಿತಿ. ಯಾಕಂದ್ರೆ ನಮ್ಗೆ ಮುಂದೆ ಬರ್ತದೆ ಅಂತ ಹೇಳ್ಕೊಂಡು ಬಿಟ್ಟು ನಮ್ಗೆ ಏನ್ ಬೇಕನ್ನೋದನ್ನ ಇಟ್ಕೊಂಡ್ರೆ ಅದು ಕೂಡ ಒಂದು ಆಪತ್ ಬಂದ ಕೆಲಸ ಮಾಡಿ ತಯಾರಿ ಹೀಗೆ ಮಾಡ್ಕೊಂಡು ಇರಬೇಕು ಅಂತಕ್ಕಂಥ. ನಾಳೆ ನಾನು ಬಂದೊತ್ನಾಗ ನೀರು ಬಿಡ್ಬೇಕಂದಾಗ ಹೋಗಿ ಕೃಷಿ ಇಲಾಖೆ ನಾನು ಕೊಡ್ರಿ ಅಂತಂದ್ರೆ ಅವ್ರು ಅವಾಗ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಸಾಧ್ಯ ಇಲ್ಲ ಸರ್. ಅದು ಯಾವಾಗ ಇರ್ತದೆ ಅವಕಾಶ ಅವಾಗ ತಗೊಂಡ್ಬಿಟ್ಟು ಇಟ್ಕೊಂಡ್ರೆ ಪೈಪ್ ಆಗಿರ್ಬೋದು ಪಂಪ್ ಸೆಟ್ ಆಗಿರ್ಬೋದು 5-1 HP ಪಂಪ್ ಸೆಟ್ ಕೂಡ ಮೊದಲು ಕೊಡ್ತಾ ಇದ್ರು. ಅಂತ ಪಂಪ್ ಸೆಟ್ ಇಟ್ಕೊಂಡು ಕೆನಾಲ್ ದಲ್ಲಿ ಎಲ್ಲೆಲ್ಲ ಎತ್ತರದಲ್ಲಿ ಇದೆ ಅಂತವ್ರು ಅದನ್ನ ನೀರನ್ನ ಬಳಸ್ಕೊಂಡು ಮಾಡ್ಕೋಬಹುದು. ಹಾ, ಅದನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ತಾವು ರೈತರೇನಾದ್ರೂ ನೀರಾವರಿ ಭಾಗದಲ್ಲಿ ಹೋಗ್ರಿ, ಕೆಲವೊಂದ್ ಕಡೆ ನಮ್ಮ ಕೃಷ್ಣಾ ನದಿ ತೀರದ ಪಾತ್ರದಲ್ಲಿ ಹೋಗ್ರಿ, 5-5 km ಗಡ್ಲೆ ನೀರನ್ನ ಪೈಪ್ ಲೈನ್ ಮಾಡ್ಕೊಂಡು ಬಿಡ್ತಾ ಇದಾರೆ ಅವರು ಬೆಳೆ ಉಳಿಸ. ಆದ್ರೆ ನಮ್ಮ ಈ ಭಾಗದಲ್ಲಿ ಇನ್ನೂ ಆ ಒಂದು ಇರ್ತಕ್ಕಂತ ನೀರಿನ ಸದ್ಬಳಕೆ ರೈತರು ಮೊದಲೇ ಇದ್ರ ಬಗ್ಗೆ, ಯಾಕಂದ್ರೆ ಇದು ತೊಗರಿ ಬೆಳೆ ನಮ್ಮ ಈ ಕ್ಷೇತ್ರದ ಪ್ರಮುಖ ಬೆಳೆ. ಹೌದು, ಮುಂದಿನ ದಿನಗಳಲ್ಲಿ ಇದು ಆಗತ್ತಂತ ತಿಳ್ಕೊಂಡ ರೈತ ಬಾಂಧವರು ತಯಾರಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಬಂದಂತ ಸಿಚುವೇಶನ್ ಮೊದಲೇ ಕಾಲುವೆಗಳಿದಾವೆ, ಕಾಲುವೆಗಳಲ್ಲಿ ನೀರು ಪುಸೆಟೆ ಹರಿತಾ ಇದಾವೆ, ಯಾರು ಅದನ್ನ ಬಳಸೋದು ಬಹಳಷ್ಟು ಇಲ್ಲ. ಈ ಒಂದು ಚಿಂಚೋಳಿ ತಾಲೂಕಾ ನೋಡಿ ತಗೊಳ್ರಿ, ಸೇಡಂಕಿತ ಈ ಕಡೆ ಏನ ಚಿತ್ತಾಪುರ ತಾಲೂಕಾ ಅಥವಾ ಇನ್ನು ಬಿಟ್ರೆ ಈ ಕಡೆ ಅಫಜಲ್ಪುರ ಅಲ್ಲೇ ಒಂದೇನದವ, ನಾವೊಂದು ಏತ ನೀರಾವರಿ ಆಗಿರ್ಬೋದು ನೀರಾವರಿ ಬಂದ ಅಳವಡಿಸಿಕೊಂಡಿದೆ ಇದು ಮಾಡಿದ್ದಾರೆ. ಆದ್ರೆ ಅದ್ರ ಬಳಕೆ ಮಾಡ್ಕೊಳ್ಳೋ ಅಂತ ನಾ ಇಂತ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ಕೂಡ ನಾವು ನೀರನ್ನು ಹಾಯಿಸಿಕೊಂಡು ನಮ್ಮ ಬೆಳೆಯನ್ನು ಇದು ಮಾಡಬಹುದು. ಇದಲ್ಲದೇ ಅತಿ ಮುಖ್ಯವಾಗಿ ಈ ಒಂದು ರೋಗ ನಿಲ್ಬೇಕು ಅಥವಾ ಬರಬಾರದು ಅಂತಕ್ಕಂಥದ್ದು ಒಂದು ಮಾಡಬೇಕಾಗಿದ್ದ ಕ್ರಮ ಏನಪ್ಪಾ ಅಂತಂದ್ರೆ ಕಾರ್ಬನ್ ಡೈಸಿಮ್ ಮತ್ತು ಮ್ಯಾಂಕೋಜೆಬ್ ಸಂಯುಕ್ತ ಶಿಲೀಂಧ್ರ ನಾಶಕವನ್ನ ಎರಡು ಕೂಡಿರ್ತಕ್ಕಂಥ ಶಿಲೀಂಧ್ರ ನಾಶಕ ಇದೆ, ಸಾಪ್ ಅಂತೀವಿ, ಇನ್ನು ಬೇರೆ ಯಾವ್ದಾದ್ರು ಇರಬಹುದು. ಆ ಒಂದು ಸಂಯುಕ್ತ ಇರತಕ್ಕಂಥ ಶಿಲೀಂಧ್ರ ನಾಶಕವನ್ನು 2.5 g/L ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪಡಿಸ್ತಾ, ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಮುಗಿಯೋದಿಲ್ಲ, ಕಾಂಡಕ್ಕೂ ಕೂಡ ಸರಿಯಾಗಿ ಸಿಂಪರಣೆ ಮಾಡೋದ್ರಿಂದ ತೊಯ್ಯಂಗ್ ಸಿಂಪರಣೆ ಮಾಡಿದ್ವಿ ಅಂತಂದ್ರೆ ಮತ್ತು ಸಂಪ್ರಮಾಣದಲ್ಲಿ ನಾವು ಭೂಮಿಯಲ್ಲಿ ಇಳಿದ್ರೂ ಕೂಡ ಪರವಾಗಿಲ್ಲ, ಅದೇ ಏನಾಗ್ತದೆ ಇರ್ತಕ್ಕಂಥ ಶಿಲೀಂಧ್ರವನ್ನ ಸಾಯಿಸ್ತದೆ. ಇಲ್ಲಿ ರೈತ ಬಾಂಧವರು ಸರ್ ಹೇಳ್ತಾ ಇರುವಂತದ್ದು ಈ ವಿಷಯ ಬಹಳಷ್ಟು ಗಮನದಲ್ಲಿ ಇಟ್ಕೋಬೇಕು. ಎಲ್ಲರೂ ರೈತ ಬಾಂಧವ್ರು ಮ್ಯಾಗೆ ಎಲ್ಲಿ ಮ್ಯಾಗೆ ಹೊಡಿತಾರೆ ಸರ್, ಹೊಡೆದೇವ್ರಿ ಅಂತಾರೆ ಸರ್ ಇಲ್ಲಿ. ಬಟ್ ಯಾರು ಹಿಂಗೆ ನೀವು ಹೇಳಿದಂಗೆ ಕಾಂಡಕ್ಕಾಯ್ತು ಸ್ವಲ್ಪ ಬುಡ ತೋರಿಸಿದ್ದು ಅಷ್ಟ ಮಾಡಲ್ಲ ರೈತ ಬಾಂಧವರು, ಈ ಸರ್ ಹೇಳ್ತಿರುವಂತ ಈ ಶಿಫಾರಸು ಕೇಳಬೇಕು. ಇದ್ರ ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರ ಅಂತಿದ್ಯಲ್ಲ, ಇದು ಕೂಡ ನಾವು ಭೂಮಿಯಲ್ಲಿ ಬುಡಕ್ಕೆ ಹಾಕ್ಬೇಕು. ಎಷ್ಟು ಹಾಕ್ಬೇಕು? 5-10 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬುಡ ಮತ್ತು ಬೇರಿಗೆ ಉಪಚರಿಸುವುದರಿಂದ ಈ ಕಾಂಡುಮಚ್ಚೆ ರೋಗ, ಬೇರುಕೊಳೆ ರೋಗವನ್ನ ಬಾಧೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಅದ. ಇನ್ನ ಇದಲ್ದೇನೆ ಕೀಟ ಕೂಡ ರೈತರಿಗೆ ಕಾಣದನೆ ಬಂದ್ಬಿಟ್ಟು ತೊಗರಿ ಕಂಡಾಗ್ಲಿಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ತಡವಾಗಿ ಈಗೇನ ಹೂವ ಚಳಿದಾವೆ ಅಂತಲ್ಲಿ ಕಾಯಿ ನೋಡೋದ ಬಾಧೆ ಸ್ವಲ್ಪ ಚಳಿ ಜಾಸ್ತಿ ಆದಂಗೆಲ್ಲ ಅದ್ರ ಬಾಧೆ ಹೆಚ್ಚಾಗ್ತಾ ಹೋಗ್ತು, ರೈತರಿಗೆ ಕಾಣೋದಿಲ್ಲ. ಆ ಹೊತ್ತಿಗೆ ಏನಾಗ್ತದೆ ಕಂಡಾಗ್ತದೆ ತೊಗರಿ, ಯಾವಾಗ ನಾವು ಕೊಯ್ಲಿಕ್ಕೆ ಬಂದಾಗ ನೋಡ್ತೀವಿ ನಾವು ತೊಗರಿ ಬಹಳ ಕಂಡಾಗಿದೆ. ಅದರಲ್ಲೂ ಎಲ್ಲೆಲ್ಲಿ ನೀರು ಬಿಡ್ತಾರೆ ಇನ್ನೂ ಜಾಸ್ತಿ ಕಾಣಿಸ್ತದೆ, ಯಾಕಂದ್ರೆ ಅಲ್ಲಿ ತೇವಾಂಶ ಇರ್ತದೆ, ಚೆನ್ನಾಗಿ ಕಾಯಿ ಇರ್ತವೆ, ಅಲ್ಲಿ ಈ ಒಂದು ಬಾಧೆ ಕೂಡ ಬರುವಂತ ಚೆನ್ನಾಗಿ ಅಲ್ಲಿ, ಯಾಕಂದ್ರೆ ಸ್ವಲ್ಪ ಅವಧಿ ಕೂಡ ಎಕ್ಸ್ಟೆಂಡ್ ಆಗ್ತದೆ, ಕಾಯಿ ಆಗೋದು ಹೂವಿನ ಅವಧಿ ಬೆಳೆ ಚೆನ್ನಾಗಿ ಹೆಚ್ಚಾಗ್ತದೆ. ಅಂತ ಸಂದರ್ಭದಲ್ಲಿ ಇದಕ್ಕೆ ತುತ್ತಾಗುವಂತದ್ದು ಸಮಸ್ಯೆ ಕೂಡ ಕಾಣಬಹುದು ಪ್ರಪೋರ್ಷನೇಟ್ ಆಗಿ. ಅದಕ್ಕೆ ಎಲ್ಲಾ ಒಂದು ಬೆಳೆಯಲ್ಲಿ ಅವಲಿ ಈಗ ಒಂದು ಚಳ್ಳಿ ಇದಾವೆ ಅಂತಲ್ಲಿ ಈ ಕಾಯಿ ನೋಡದ ಬಾಧೆಯನ್ನ ಕಡಿಮೆ ಮಾಡ್ಲಿಕ್ಕೆ ರೈತರು ಏನಪ್ಪಾ ಅಂದ್ರೆ ಈ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬೇವಿನ ಜನ್ಯ ಕೀಟನಾಶಕ ಜೊತೆಗೆ ಬೆರೆಸಿ ಹೊಡೆಯೋದ್ರಿಂದ, ಅಂದ್ರೆ ಬೇವಿನ ಬೇರೆ ಬೇರೆ ಬರ್ತಲ್ಲ ಬೇವಿನ ಜನ್ಯ ಕೀಟನಾಶಕ, ಅದ್ರ ಜೊತೆಗೆ ಅದು ಬೇವಿಜನ್ಯ ಕೀಟನಾಶಕ 2-5 mm, ಅದ್ರ ಜೊತೆಗೆ ಡೈಮಿಥೋಯೇಟ್ ಅಂತಕ್ಕಂಥದ್ದು 1 mm ಪ್ರತಿ ಲೀಟರ್ ನೀರಿಗೆ, ಅಥವಾ ಥಯೋಮಿಥಾಕ್ಸಮ್ ಅಂತಕ್ಕಂಥದ್ದು ಪ್ರತಿ 10 l/g 4 g/g, ಅಥವಾ ಕಾನ್ಫಿಡಾನ್ ಅಂತಕ್ಕಂಥ 0.5 mm ಪ್ರತಿ ಲೀಟರ್ ನೀರಿಗೆ ಬೆರೆಸಿ, ಇದ್ರ ಜೊತೆಗೆ ಒಂದು 5 g/g ಬೆಲ್ಲ ಪ್ರತಿ ಲೀಟರ್ ನೀರಿಗೆ ಹಾಕಿದ್ರೆ, ಇವು 3 ಕೀಟನಾಶಕ, ಇದ್ರ ಒಂದು ಮಾತ್ರ ಎಲ್ಲವೂ ಹಾಕ್ಬೇಕಂತಿಲ್ಲ, ಒಂದು ಕೀಟನಾಶಕ, ಒಂದು ಬಯೋಜನ್ಯ ಕೀಟನಾಶಕ, ಅದರ ಜೊತೆಗೆ ಒಂದು 5 g/g ಬೆಲ್ಲ ಸೇರಿಸಿ ಸಿಂಪರಣೆ ಮಾಡಿದ್ರಿಂದ ಈ ಕಾಯಿ ನೊಣದ ಬಾಧೆಯನ್ನು ನಾವು ತಡ್ಲಿಕ್ಕೆ, ರೈತರು ತಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ 15 ದಿವಸ ಆದ ನಂತರ ಇನ್ನೊಂದ್ಸರಿ ಇದನ್ನ ರಿಪೀಟ್ ಮಾಡಬೇಕು. ರಿಪೀಟ್ ಮಾಡುವಾಗ ನಾವೇನಾದ್ರೂ ಡೈಮಿಥೈಟ್ ಬಳಸಿದ್ರೆ ನೆಕ್ಸ್ಟ್ ಥಯೋಮಿಥಾಕ್ಸಮ್ ಬೆಳೆಸ್ರಿ ಅಥವಾ ಕಾನ್ಫಿಡಾರರ್ ಬಳಸ್ರಿ. ಈ ಒಂದು ಸೀಕ್ವೆನ್ಸ್ ಅಲ್ಲಿ ರೈತರು ಮಾಡೋದ್ರಿಂದ ಕಾಯಿ ನೊಣದ ಬಾಧೆಯನ್ನು ಕೂಡ ತಮ್ಮ ಬೆಳೆಯನ್ನ ಸಂರಕ್ಷಿಸಬಹುದು. ಇನ್ನ ಈಗ ಯೂಸುಫ್ಲಿಯವರೇ, ಸಾಕಷ್ಟು ಕಡೆ ಈಗ ತೊಗರಿ ಪ್ರತಿ ವರ್ಷ ಹೋದ ವರ್ಷ ಸ್ವಲ್ಪ ಇತ್ತು ನೆಟ್ಟಿರೋ ಇಲ್ಲ ಅಂತಿಲ್ಲ, ಇವತ್ತು ಸ್ವಲ್ಪ ಜಾಸ್ತಿ ಆಯ್ತು. ಈಗ ಮುಂದೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ರೈತರಿಗೆ ಮುಂದಿನ ಒಂದು ಸಂದರ್ಭದಲ್ಲಿ, ಅಥವಾ ಪರ್ಯಾಯ ಬೆಳೆಗಳು ಮತ್ತು ಅಥವಾ ತೊಗರಿ ಇಟ್ಕೊಂಡೇ ಇದ್ರ ಜೊತೆಗೆ ಏನಾದ್ರು ಮತ್ತೆ ಬೇರೆ ಬೆಳೆಗಳನ್ನ ರೈತರು ಬೆಳಿಲಿಕ್ಕೆ ಏನೇನ ಇಂತ ಮಾಹಿತಿಯನ್ನ ರೈತರಿಗೆ? ಸರ್, ಈಗ ತಾವು ಇದ್ರೊಳಗೆ ಬಹಳಷ್ಟು ಕಡೆ ನುಡಿದಿರಿ ಸರ್, ತೊಗರಿ ಈಗ ನಾವು ಒಂದೇ ಬೆಳೆ ಅಥವಾ ಒಂದೇ ಮುಖ್ಯ ಬೆಳೆಯಾಗಿ ಬೆಳೆಯೋಕ್ಕಿಂತ. ಯಾಕಂದ್ರೆ ನಮ್ಗೆ ಗೊತ್ತಿರಂಗಿಲ್ಲ ಒಂದು ಹೂ ಆಡೋ ಹಂತದೊಳಗೆ ಇದಕ್ಕೆ ಏನಾಗುತ್ತೆ, ಅಥವಾ ಮುಂದಿನ ದಿನಗಳಲ್ಲಿ ಚಳಿಕಾಯಿ ಟೈಮ್ ಏನಾಗುತ್ತೆ ಅಂತ ಗೊತ್ತಿರಂಗಿಲ್ಲ. ಅಂದ್ರೆ ಅಲ್ಲಿ ಮಟ್ಟ ಬರ್ಬೇಕಂದ್ರೆ ಆ ಬೆಳೆ 3-4 ತಿಂಗಳ ತನ್ನ ವಯಸ್ಸು ಮುಗಿಸಿರುತ್ತೆ. ಅಂತ 3-4 ತಿಂಗಳ ಬೆಳೆಯೊಳಗೆ ನಾವು ಯಾವುದೇ ಒಂಥರ ಬೆಳೆಗಳ ಬೆಳಕೋಬಹುದು. ಸ್ಪೆಷಲಿ ನಮ್ಮಲ್ಲಿ ಬಹಳಷ್ಟು ರೈತರು ಬೆಳೀತಾರೆ, ಬಟ್ ಯಾರು ರೈತರು ಬೆಳೀತಾ ಇಲ್ಲ ಅವ್ರಿಗೊಂದು ಇದು ಕಿವಿಮಾತ್ ಇರ್ಬೋದು ಅಥವಾ ಒಂದು ಶಿಫಾರಸ್ ಇರ್ಬೋದು, ಏನೇ ಇರಲಿ ಅವ್ರ ರೈತರು ಅದು ಹೆಸರು ಉದ್ದು ನಮ್ಮ ಬೆಳೆಯುವಂತ ಸೋಯಾಬೀನ್ ಅಥವಾ ಸೂರ್ಯಕಾಂತಿ ಈ ರೀತಿಯಾದಂತ ಬೆಳೆ ಅದ್ರೊಳಗೆ 3 ತಿಂಗಳು ತಕ್ಕೊಂಡಿದ್ರೆ ಈ ಮುಂದಿನ ದಿನಗಳಲ್ಲಿ ಏನಿದು ಒಣ ಏನಾಗ್ತಾ ಇದೆ, ಇದು ಒಂದು ರೋಗನು ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣ ಇರಲಿ, ಆ ಮುಂದಿನ ಬರುವಂತ ಸಿಚುವೇಶನ್ಕಿಂತ ಮೊದಲೇ ಈ ನಮ್ದೊಂದು ಬೆಳೆ ಬಂದ ಹೋಗಿದೆ. ಈಗ ಸರಿ ಆಯ್ತು, ನೀವ್ ಹೇಳ್ತಾ ಇರೋದು ಈಗಿರ್ತಕ್ಕಂತ ಸಾಲಿಂದ ಸಾಲಿಗೆ ಅಂತರ ಅಷ್ಟೇ ಇರಬೇಕು ಸ್ವಲ್ಪ ಜಾಸ್ತಿ. ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದೀವಿ ಕೆಲವೊಂದ್ಸರಿ 10 ಫೀಟ್ ಬಿಟ್ಟಿರ್ತಾರೆ, 12 ಫೀಟ್ ಬಿಟ್ಟಿರ್ತಾರೆ, 2 ಸಾಲ ಹಾಕಿರ್ತಾರೆ. ಅಲ್ಲಿ ಕೂಡ ಅವ್ರ ತೊಗರಿ ಚೆನ್ನಾಗಿನೇ ಇದೆ ಅವ್ರ ವರ್ಷಕ್ಕೆ ಇಳುವರಿನ ಅಂತ ಒಂದು ಸಂದರ್ಭ ಅಲ್ಲಿ ಏನ್ ಹೇಳಕ್ ಇಷ್ಟ? ಹೌದು ಸರ್, ಇನ್ನೊಂದು ನಮ್ಮಲ್ಲಿ ಕಮ್ಸೆ ಕಮ್ 3 ಅಡಿ ಸಾಲಿನ ಸಾಲ ಇದೆ. ಹೌದು, ಇದನ್ನ ಜಾಸ್ತಿ ಮಾಡ್ಬೇಕಲ್ಲ? ಮಾಡಬಹುದು ಸರ್, 3 ಅಥವಾ ಸ್ವಲ್ಪ ಭೂಮಿ ಅರಿ ಇದೆ ಚೆನ್ನಾಗಿದೆ ಅಂದ್ರೂ ಹೆಚ್ಚು ಮಾಡಬಹುದು. ಓಕೆ, ಮಸಾರಿ ಭೂಮಿ ಇದೆ ಸ್ವಲ್ಪ ಭೂಮಿ ಆ ಕಡಿಮೆ ಇದೆ ಅಂದ್ರೆ 3 ಇಡಬಹುದು. ಬಟ್ ಏನಾಗುತ್ತೆ ಸರ್, ಗಿಡದಲ್ಲಿಂದ ಗಿಡಕ್ಕೆ ನಮ್ಮಲ್ಲಿ ಯಾವುದೇ ಅಂತರ ಕಾಪಾಡ್ತಾ ಇಲ್ಲ. ಗಿಡದಲ್ಲಿಂದ ಗಿಡಕ್ಕೆ ನಮ್ಮ ಅಂತರ ಬಹಳಷ್ಟು ಕಡಿಮೆ ಇದೆ. ರೈತ ಬಂದ್ರು ಅಂತರ ಮುಂದಿನ ದಿನಗಳಲ್ಲಿ ಸರ್ ಹುಟ್ಲಿ ಬಿಡ್ರಿ ಆಮೇಲೆ ತೆಗಿಯೋಣ ಅಂತಾರೆ, ಬಟ್ ಮುಂದಿನ ದಿನಗಳಲ್ಲಿ ನಮ್ಗೆ ಆಗಲ್ಲ. ಸೊ ಸಾಲಿಂದ ಸಾಲಿಗೆ ಅಂತರ ಕಾಪಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಬೆಳಕು ಆಮೇಲೆ ಗಾಳಿ ಆಮೇಲೆ ಪೋಷಕಾಂಶಗಳ ನಿರ್ವಹಣೆ ಈ ಮಣ್ಣಿನಲ್ಲಿ ಇರುವಂತಹ ತೇವಾಂಶ ಕಡಿಮೆ ಮಾಡ್ಲಿಕ್ಕೆ ಏನ್ ಬಹಳಷ್ಟು ಪಾಪ್ಯುಲೇಷನ್ ಇರುತ್ತೆ ಅದು ಕಡಿಮೆ ಮಾಡ್ಲಿಕ್ಕೆ ನಾವು ಅಂತರ ಕರೆಕ್ಟ್ ಕಾಪಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬೆಳೆ ಸದೃಢವಾಗಿ ಬೆಳೀತಾ ಹೂ ಮತ್ತು ಕಾಯಿ ಚೆನ್ನಾಗಿ ಕಟ್ಟುತ್ತೆ, ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಆ ಬೆಳೆಗೆ ಬರುತ್ತೆ ಸರ್. ಒಳ್ಳೆಯದು, ಒಳ್ಳೆಯದು, ಒಳ್ಳೆ ಮಾಹಿತಿಯನ್ನು ರೈತರಿಗೆ ತಿಳಿಸ್ಕೊಟ್ಟಿದ್ದೀವಿ, ತಿಳಿಸ್ಕೊಟ್ಟಿದ್ದೀರ ತಾವುಗಳು. ಇಷ್ಟಕ್ಕೆ ಇವತ್ತಿನ ತೊಗರಿ ತಿರುಗಾಟ ಕಾರ್ಯಕ್ರಮವನ್ನು ಮುಗಿಸೋಣ. ಮುಂದಿನ ತೊಗರಿ ತಿರುಗಾಟದಲ್ಲಿ ಹೆಚ್ಚಿನ ಮಾಹಿತಿಯನ್ನು ರೈತರಿಗೆ ಕೊಡೋಣ. ಆತ್ಮೀಯ ರೈತ ಬಾಂಧವರೇ, ಇದು ಇವತ್ತಿನ ತೊಗರಿ ತಿರುಗಾಟದ 5ನೇ ಸಂಚಿಕೆಯ ಕಾರ್ಯಕ್ರಮ. ವಿಜ್ಞಾನಿಗಳು ರೈತರ ಬಳಿಗೆ ಹೋಗಿ ಹೊಲಗಳಲ್ಲಿ ಅಧ್ಯಯನ ನಡೆಸಿ ನೀಡಿರತಕ್ಕಂತ ಒಂದು ಅಧಿಕೃತ ಮಾಹಿತಿಯಾಗಿರುವುದರಿಂದ ನೀವು ಕೂಡ ಎಲ್ಲ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡು ಬೆಳೆ ಹಾನಿ ಆಗದಾಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಾಗಿದೆ, ಆ ಮೂಲಕ ಬೆಳೆಗಳ ರಕ್ಷಣೆಯನ್ನು ಮಾಡಬೇಕಾಗಿದೆ. ಡಾಕ್ಟರ್ ರಚಪ್ಪವಿ ಹಾವೇರಿಯವರೇ ಮತ್ತು ಯೂಸುಫ್ ಅಲಿ ನಿಂಬರ್ಗಿ ಅವರೇ, ನಿಮಗೆ ನಮ್ಮ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರು. ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇದುವರೆಗೆ ತೊಗರಿ ತಿರುಗಾಟ ತಜ್ಞರು ಮತ್ತು ಅಧಿಕಾರಿಗಳಿಂದ ರೈತರ ಹೊಲಗಳ ಸಮೀಕ್ಷೆ ಆಧಾರಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಕಲಬುರಗಿ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ರಾಜಪ್ಪ ವಿ ಹಾವೇರಿ ಮತ್ತು ಜೇವರ್ಗಿ ತಾಲೂಕಿನ ರದ್ದೇವಾಡಗಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾ ಯೂಸುಫ್ ಅಲಿ ನಿಂಬರ್ಗಿ. ನಿರ್ಮಾಣ ನೆರವು ಗೋವಿಂದರಾವ್ ಎನ್ ರಾಥೋಡ್. ಪ್ರಸ್ತುತಿ ಡಾ ಸದಾನಂದ ಪೆರ್ಲಾ. ಈಗ ಒಂದು ಕೃಷಿ ಹಾಡನ್ನು ಕೇಳೋಣ. ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು, ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು. ಕಪ್ಪು ಭೂಮಿಯಲ್ಲಿ ಏನು ಬೆಳೆಯಬಹುದು, ಮೂರು ಸಾಲು ಹೆಸರು, ಒಂದು ಸಾಲು ತೊಗರಿ, ಎರಡು ಸಾಲು ಎಳ್ಳು, ಒಂದು ಸಾಲು ತೊಗರಿ, ನಾಲ್ಕು ಸಾಲು ಸೋಯಾಬೀನ್, ಎರಡು ಸಾಲು ತೊಗರಿ, ಎರಡು ಸಾಲು ಸಜ್ಜಿ, ಒಂದು ಸಾಲು ತೊಗರಿ, ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು. ಕೆಂಪು ಭೂಮಿಯಲ್ಲಿ ಏನು ಬೆಳೆಯಬಹುದು, ಮೂರು ಸಾಲು ಶೇಂಗ, ಒಂದು ಸಾಲು ತೊಗರಿ, ಎರಡು ಸಾಲು ಜೋಳ, ಒಂದು ಸಾಲು ತೊಗರಿ, ಎರಡು ಸಾಲು ಸಜ್ಜಿ, ಒಂದು ಸಾಲು ತೊಗರಿ, ಒಂದು ಸಾಲು ಹುರುಳಿ, ಎರಡು ಸಾಲು ತೊಗರಿ, ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು. ಕೃಷಿ ಹಾಡು ಕೇಳಿದ್ರಿ.